ರಾಮಲಿಂಗಾರೆಡ್ಡಿ. ಕನ್ನಡದ ಮಹತ್ವದ ಕೃತಿಗಳು ವಿಶ್ವದ ಬೇರೆ ಭಾಷೆಗಳಿಗೆ ಭಾಷಾಂತರಗೊಳ್ಳಲು ಸಂಪೂರ್ಣ ಸಹಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಹದಾಯಿ ವಿಚಾರದಲ್ಲಿ ಕಾಂಗ್ರೆಸ್ ಕೊಡುಗೆ ಏನು? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:25. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಮಿತ್ರರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರದಲ್ಲಿ ಕಿರುಹಣ್ಣುಗಳ ಬೇಸಾಯ ಕುರಿತು ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಜಿಎಸ್ಕೆ ಸ್ವಾಮಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ. ಹೆಚ್ಚು ದಕ್ಷತೆಯಿಂದ ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಡಾಕ್ಟರ್ ಸ್ವಾಮಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಕಿರುಹಣ್ಣುಗಳ ಬೇಸಾಯದ ಪ್ರಾಮುಖ್ಯತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಧನ್ಯವಾದಗಳು ಸರ್. ನಾವು ಅನೇಕ ಹಣ್ಣುಗಳನ್ನು ತಿಂದಿರ್ತೀವಿ, ಕೇಳಿರ್ತೀವಿ, ನೋಡಿರ್ತೀವಿ. ಈ ಹಣ್ಣುಗಳು ನಿಸರ್ಗದ ಒಂದು ಕೊಡುಗೆ ಅಂತ ಹೇಳ್ಬೋದು, ದೇವರು ಕೊಟ್ಟ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಅದು ನಮ್ಮ ದೇಶದಲ್ಲಿ ಪೂರಕವಾದಂಥ ವಾತಾವರಣ ಇರೋದ್ರಿಂದ ಎಲ್ಲ ಥರದ ಹಣ್ಣುಗಳನ್ನು ನಾವು ಬೆಳಿತೀವಿ. ಶೀತವಲಯದ ಹಣ್ಣುಗಳಿರ್ಬೋದು, ಸಮಶೀತೋಷ್ಣ ವಲಯದ ಹಣ್ಣುಗಳಿರ್ಬೋದು, ಮತ್ತು ಉಷ್ಣವಲಯದ ಹಣ್ಣುಗಳನ್ನು. ಮುಖ್ಯವಾಗಿ ನಾವು ಹಣ್ಣುಗಳಂದ ತಕ್ಷಣ ನಮ್ಮ ಗಮನಕ್ಕೆ ಬರೋದಂದ್ರೆ ನಮ್ಮ ದೇಶ ಹಣ್ಣುಗಳ ರಾಜ ಅಂತ ಹೇಳ್ತಾರೆ. ಮಾವು ಹೆಚ್ಚಾಗಿ ಬೇಡಿಕೆ ಇದೆ. ಮಾವು, ಬಾಳೆ, ಸಪೋಟ, ಪಪ್ಪಾಯ, ಸೀಬೆಕಾಯಿ ಈ ಥರ ಹಣ್ಣುಗಳನ್ನು ನಾವು ಹೆಚ್ಚಾಗಿ ವಾಣಿಜ್ಯ ಬೆಳೆಗಳನ್ನು ತೇಳ್ತೀವಿ. ಇದಲ್ಲದೆ ಅನೇಕ ಹಣ್ಣುಗಳು ನಾವು ಕಾಡುಗಳಲ್ಲಿ ಬೆಳೆಯುವಂಥದ್ದು, ರಸ್ತೆ ಬದಿಗಳು ಬೆಳೆಯುವಂಥದ್ದು, ಮತ್ತು ಅನ್ನೋನ್ ಪ್ಲೇಸಸ್ ಗೊತ್ತಿಲ್ಲದೆ ಇರುವಂಥ 100 ಥರದ ಹಣ್ಣುಗಳನ್ನು ನಾವು ಕಂಡುಬಂದಿದ್ವಿ. ಇದಕ್ಕೆ ನಾವು ಕಿರು ಹಣ್ಣುಗಳು ಅಂತ ಹೇಳ್ತೀವಿ, ಅದು ಅಪ್ರಧಾನ ಹಣ್ಣು ಅಂತ ಹೇಳ್ತೀವಿ. ಮೇಜರ್ ಫ್ರೂಟ್ಸ್ ಅಂತ ಹೇಳ್ತಾರೆ ಅಥವಾ ಮೈನರ್ ಫ್ರೂಟ್ಸ್ ಅಂತ ಹೇಳ್ತಾರೆ. ಆದರೆ ಈ ವಾಣಿಜ್ಯ ಬೆಳೆಗಳಿಗೆ ಮುಖ್ಯ ಬೆಳೆಗಳು, ಹಣ್ಣಿನ ಬೆಳೆಗಳು ಇದೆ, ಅದು ಅಷ್ಟೇ ಪ್ರಾಮುಖ್ಯತೆ ಈ ಬೆಳೆಗಳು ಸಹ ಇದ್ದಾವೆ. ಪೋಷಕಾಂಶಗಳ ದೃಷ್ಟಿಯಿಂದ ಇರ್ಬೋದು, ಅದರಲ್ಲಿರುವಂಥ ವೈಟಮಿನ್ಸು ಮತ್ತು ಖನಿಜಾಂಶಗಳ ದೃಷ್ಟಿಯಿಂದ ಇರ್ಬೋದು, ಇವು ಸಹ ನಮ್ಮ ಮುಖ್ಯ ಬೆಳೆಗಳಿಗೆ ಹೋಲಿಕೆಯನ್ನು ನಾವು ಪಡಿಬೋದು ಅಂತ ಹೇಳ್ಬೋದು. ಈ ಥರ ನಾವು ಅನೇಕ ಹಣ್ಣುಗಳನ್ನು ಕಂಡಿದ್ದೀವಿ. ಇವು ಹೆಚ್ಚಾಗಿ ಪ್ರದೇಶಗಳಲ್ಲಿ ಬೆಳೀತಾ ಇಲ್ಲ, ನಮಗೆ ಕೆಲವು ಹಣ್ಣುಗಳ ಬಗ್ಗೆ ನಮಗೆ ಗೊತ್ತಾಯಿಲ್ಲ. ಹಾಗಾಗಿ ಬೇಡಿಕೆ ಇಲ್ಲದವರಿದ್ರಿಂದ ಏನಾಗುತ್ತೆ, ಅಪ್ರಧಾನ ಹಣ್ಣುಗಳಾಗಿ ಅಥವಾ ಅಂಡರ್ ಎಕ್ಸ್ಪ್ಲಾಯ್ಟೆಡ್ ಅಂತೇಳಿ ನಾವು ಇವನ್ನ ನೋಡ್ಕೊಳ್ತಾ ಬಂದಿದ್ವಿ. ಇತ್ತೀಚೆಗೆ ಈ ಥರ ಏನು ಕಿರು ಹಣ್ಣುಗಳಂತಿದ್ವಿ, ಕೆಲವು ಹಣ್ಣುಗಳನ್ನು ಯಥೇಚ್ಛವಾಗಿ ಅವುಗಳ ಒಂದು ಅಭಿವೃದ್ಧಿ ಮಾಡ್ತಾ ಇದೆ, ಅದರಲ್ಲಿ ಅನೇಕ ತಳಿಗಳನ್ನು ಗುರುತಿಸಿಕೊಂಡಿದ್ವಿ. ಹಾಗೆ ಎಕರೆವಾರು ಅದನ್ನು ಹೆಚ್ಚು ರೈತರು ಮುಂದೆ ಬೆಳೀತಾ ಇದ್ದಾರೆ. ನಮ್ಮ ದೇಶದಲ್ಲಿ ಅಲ್ಲದಲ್ಲೇ ಹೊರದೇಶಕ್ಕೆ ಸಹ ರಫ್ತು ಮಾಡುವಂಥ ಒಂದು ಅವಕಾಶನೂ ಸಿಕ್ಕಿದೆ. ಸೊ ಈ ರೀತಿ ಸಾಕಷ್ಟು ಹಣ್ಣಿನ ಗಿಡಗಳನ್ನ ನೋಡ್ಬೋದು. ನಮ್ಮ ದೇಶದ ಬೆಳೆ ಹಣ್ಣುಗಳಲ್ಲೇ ನಾವು ತಗೊಂಡಾಗ ಉದಾಹರಣೆಗೆ ನಾವು ಹೇಳ್ಬೋದು ಹಲಸಿನ ಹಣ್ಣು. ಹಲಸಿನ ಹಣ್ಣು ನಮ್ಮ ದೇಶದೇ ಒಂದು ಹಣ್ಣು, ನಮ್ಮ ಇಂಡಿಜಿನಸ್ ಫ್ರೂಟ್ಸ್ ಅಂತ ಹೇಳ್ತೀವಿ. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿರುವಂಥ ಒಂದು ಹಣ್ಣು. ಆದರೆ ಈ ಕಳೆದ ಒಂದು 8-10 ವರ್ಷದಿಂದ ಇತ್ತೀಚೆಗೆ ಹಲಸಿನ ಹಣ್ಣನ್ನು ಹೆಚ್ಚು ಬೇಡಿಕೆ ಬಂದಿದೆ. ಅದುವರೆಗೂ ಆ ಹಣಸಿನ ಹಣ್ಣನ್ನು ಯಾರು ಸಹ ನೋಡದೇ ಇರ್ಬೋದು. ಮತ್ತು ಸಾವಯವ ಒಂದು ಉದಾಹರಣೆ ಅಂತ ಹಣ್ಣು ಅಂತಂದರೆ, ಉತ್ತಮ ಅಂತ ಹಣ್ಣು ಅಂತ ಹೇಳಿದ್ರೆ ಹಲಸಿನ ಅಂತ ಹೇಳ್ಬೋದು. ಯಾಕಂದರೆ ಅದಕ್ಕೆ ಯಾರೂ ಗೊಬ್ಬರ ಹಾಕೋದಿಲ್ಲ, ಔಷಧಿ ಹೊಡೆಯೋದಿಲ್ಲ, ತಾನಾಗಿ ಪಶ್ಚಿಮ ಘಟ್ಟದಲ್ಲಿ ಬೆಳೀತಾ ಇರುತ್ತೆ, ರಸ್ತೆ ಬದಿಗಳಲ್ಲಿ ಬೆಳೀತಾ ಇರುತ್ತೆ, ಅದನ್ನು ಹಣ್ಣನ್ನು ಅಂತ ತಿಂತಾ ಇದ್ವಿ. ಅದೇ ರೀತಿ ನೆಲ್ಲಿಕಾಯಿ. ಮತ್ತು ಇನ್ನೊಂದು ಇತ್ತೀಚೆಗೆ ತುಂಬ ಬೇಡಿಕೆ ಇರುವಂಥ, ಮಧುಮೇಹ ರೋಗಿಗಳಿಗೆ ಭಾಳ ಬೇಡಿಕೆ ಬರುವಂಥ, ಇಷ್ಟಪಡುವಂಥ ಹಣ್ಣು ಅಂತಂದರೆ ನೇರಳೆ ಹಣ್ಣು. ಅದೇ ರೀತಿ ಪನ್ನೇರಳೆ ಹಣ್ಣು ಇರ್ಬೋದು. ಮತ್ತು ಬೇಸಿಗೆಯಲ್ಲಿ ನಾವು ಹೆಚ್ಚಾಗಿ ರಾಮನವಮಿಯಲ್ಲಿ ನಾವು ಹೆಚ್ಚಾಗಿ ಇಷ್ಟಪಡುವಂಥ ಕೋಸಂಬರಿ ಪಾನಕ ಅಂತ ಹೇಳ್ತೀವಿ. ಅಲ್ಲಿ ಇಷ್ಟ ಮಾಡುವಂಥ ಹಣ್ಣಿನ ಅಂದರೆ ಬಳುವಲಕಾಯಿ, ಬೆಲ್ದ ಹಣ್ಣು ಅಂತ ಹೇಳ್ತೀವಿ. ಅದೇ ರೀತಿ ಬೇಲಿಯಾಗಿ ಬೆಳೆಯುವಂಥ ಕಾಡುಗಳಲ್ಲಿ ಗುಟ್ಟೋಗಿ ಯಾವುದೇ ಒಂದು ರಕ್ಷಣೆ ಇಲ್ಲದಲ್ಲೇ, ಯಾವುದೇ ಒಂದು ಸಹಾಯ ಇಲ್ಲದಲ್ಲೇ ಬೆಳೆಯುತ್ತಾ ಇರುವಂಥ ಒಂದು ಕವಳೆ ಹಣ್ಣು ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಬೇಲಿಗಳಲ್ಲಿ ಬೆಳೆಯುವಂಥ ಒಂದು ಮನಿಲಾ ಟ್ಯಾಮರಿಂಟ್ ಅಂದರೆ ಜಂಗಲ್ ಜಿಲೇಬಿ ಅಂತ ಹೇಳ್ತೀವಿ. ಸೊ ಈ ರೀತಿ ಸಾಕಷ್ಟು ಹಣ್ಣುಗಳು ನಾವು ಕಂಡು ಬರ್ತಾ ಇದ್ದಾವೆ. ಗೊತ್ತಿದೆ ನಮಗೆ, ನಾವು ಚಿಕ್ಕರು ನಮ್ಮ ಹಿರಿಯರೆಲ್ಲ ಕಾಡುಗಳಲ್ಲಿ ಅಥವಾ ಇದೆಲ್ಲ ಹೋದಾಗ ತಿಂದಿರ್ತಾರೆ, ಆದರೆ ವಾಣಿಜ್ಯವಾಗಿ ಇವನ್ನ ಬೆಳೆದಿರೋದಿಲ್ಲ. ಸೊ ಇತ್ತೀಚೆಗೆ ಈ ಒಂದು ಹಣ್ಣುಗಳ ಒಂದು ಪ್ರಾಮುಖ್ಯತೆ, ಅದರಲ್ಲಿರುವಂಥ ಪೋಷಕಾಂಶಗಳು ಮತ್ತು ಖನಿಜಗಳು ಮತ್ತು ಅದರ ಅನೇಕ ರೋಗ ನಿವಾರಕ ಶಕ್ತಿಗಳಿದ್ದಾವೆ. ನಮ್ಮ ಹಿಂದಿನವ್ರು ಏನು ಮಾಡ್ತಿದ್ವಿ, ಈ ಥರ ಹಣ್ಣುಗಳನ್ನು ತಿಂದುಬಿಟ್ಟೆ ಅವ್ರಿಗೆ ಯಾವುದಂಥ ರೋಗ ಬರ್ತಾ ಇರಲಿಲ್ಲ. ಇವತ್ತಿಗೂ ಸಹ ಈ ಥರ ಹಣ್ಣುಗಳು ತಿಂದವರಿಗೆ ಅನೇಕ ರೋಗಗಳನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿ ಈ ಹಣ್ಣುಗಳಲ್ಲಿದೆ ಅಂತ ಹೇಳ್ಬೋದು. ಹಾಗಾಗಿ ಇತ್ತೀಚೆಗೆ ಈ ಕಿರು ಹಣ್ಣುಗಳಿಗೆ ಮಹತ್ವ ಜಾಸ್ತಿ ಬಂದಿದೆ. ಹೀಗೆ ನಾವು ಈ ವರ್ಷ ಮೈನರ್ ಮಿಲೆಟ್ಸ್ ಅಂತೇಳಿ ನಾವೇನು ಸರ್ಕಾರ ಆಚರಣೆ ಮಾಡ್ತಾ ಇದ್ದಾರೆ, ಅದೇ ರೀತಿ ನಮ್ಮ ಒಂದು ಕಿರು ಹಣ್ಣುಗಳ ಒಂದು ಅಭಿವೃದ್ಧಿಯೂ ಸಹ ಸಾಕಷ್ಟು ಬೇಕಾಗಿದೆ. ಕೆಲವು ಹಣ್ಣುಗಳ ಬಗ್ಗೆ ನಾನು ಇದನ್ನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ನಾನು ಹಲಸಿನ ಬಗ್ಗೆ ಹೇಳಿದೆ. ನಾನು ಹಲಸಲ್ಲಿ ಇದು ಒಂದು ನಮ್ಮ ದೇಶದ ಹಣ್ಣು, ಇದರ ಪ್ರಾಮುಖ್ಯತೆ ಎಷ್ಟಿದೆ ಅಂತಂದರೆ ಬಾಂಗ್ಲಾದೇಶ ಇದನ್ನು ಒಂದು ರಾಷ್ಟ್ರೀಯ ಹಣ್ಣು ಅಂತೇಳಿದೆ. ಶ್ರೀಲಂಕಾ ಸಹ ರಾಷ್ಟ್ರೀಯ ಹಣ್ಣು ಅಂತೇಳಿದೆ. ನಮ್ಮ ಪಕ್ಕದ ರಾಜ್ಯವಾದಂಥ ಕೇರಳ ಇದನ್ನು ರಾಜ್ಯ ಹಣ್ಣು ಅಂತೇಳಿದೆ. ನಮ್ಮ ರಾಜ್ಯದಲ್ಲಿ ಇದನ್ನು ಹೆಚ್ಚಾಗಿ ಈ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇತ್ತು. ಇದರಲ್ಲಿ ಮುಖ್ಯವಾಗಿ ಎರಡು ರೀತಿಯ ಹಣ್ಣುಗಳನ್ನು ನಾವು ಕಂಡುಬರ್ಬೋದು. ಹೆಚ್ಚು ಮಳೆ ಬರುವಂಥ ಪ್ರದೇಶಗಳಲ್ಲಿ ಈ ಅಂಬಲಿ ಅಂತ ಹೇಳ್ತೀವಿ, ಸಾಫ್ಟ್ ಫ್ಲೆಶ್ ಅಂತ ಹೇಳ್ತೀವಿ. ಈ ಮೈದಾನ ಪ್ರದೇಶಗಳಲ್ಲಿ ಒಣ ಪ್ರದೇಶದಲ್ಲಿ ಇದನ್ನು ಫರ್ಮ್ ಫ್ಲೆಶ್ ಅಂತ ಹೇಳ್ತೀವಿ. ತಿನ್ನೋದಕ್ಕೆ ರುಚಿಯಾಗಿರುವಂಥದ್ದು ಇದು ಫರ್ಮ್ ಫ್ಲೆಶ್, ಬಕ್ಕೆ ಅಂತ ಹೇಳ್ತಾರೆ, ಅದು ಸಾಫ್ಟ್ ಫ್ಲೆಶ್ ಅಂದರೆ ಅಂಬಲಿ ಅಂತ ಹೇಳ್ತಾರೆ. ಇದನ್ನು ನೀವು ಶಿರ್ಸಿ ಕಡೆ ಅಥವಾ ಮಂಗಳೂರು ಕಡೆ ಈ ಕಡೆ ಹೋದಾಗ ಪ್ರತಿಯೊಂದು ಮನೆಗಳಲ್ಲೂ ನೀವು ನಾಲ್ಕೈದು ಹಲಸಿನ ಗಿಡಗಳನ್ನು ಕಂಡೇ ಕರ್ತೀರಿ. ಸೊ ಅವರು ಒಂದೊಂದು ಹಲಸಿನ ಗಿಡಗಳನ್ನು ಸಹ ಬೇರೆ ಬೇರೆ ಪದಾರ್ಥನ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಇತ್ತೀಚೆಗೆ ಒಂದು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಹಲಸಿನ ಒಂದು ಹಣ್ಣಿನಲ್ಲೇ ಸುಮಾರು 300-350 ಪದಾರ್ಥಗಳನ್ನು ಮಾಡ್ಬೋದು ಅಂತೇಳಿ. ಕಳೆದ 8-10 ವರ್ಷಗಳಿಂದ ಇದು ಅನೇಕ ಹಲಸಿನ ಮೇಳಗಳನ್ನು ನಾವು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಈ ವರ್ಷನೂ ಸಹ ಸುಮಾರು ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಮಾಡ್ತಾ ಇದ್ದಾರೆ. ಇದರಿಂದ ಗೊತ್ತಾಗುತ್ತೆ ಹಲಸಿಗೆ ಒಂದು ಎಷ್ಟು ಬೇಡಿಕೆ ಇದೆ ಅಂತೇಳಿ. ಇನ್ನು ಇದನ್ನು ತಿನ್ನೋದಕ್ಕೆ ತುಂಬ ಒಂದು ಇಷ್ಟವಾದಂಥ ಹಣ್ಣು, ಇದನ್ನು ಬಡವರ ಹಣ್ಣು ಅಂತೇಳಿ ಪೂರ್ ಮ್ಯಾನ್ಸ್ ಫುಡ್ ಅಂತಲೇ ಹೇಳ್ತಿದ್ರು. ಯಾಕಂದರೆ ಬೇಸಿಗೆಯಲ್ಲಿ ಬರೋದ್ರಿಂದ ಆ ಸಮಯದಲ್ಲಿ ಹೆಚ್ಚು ತರಕಾರಿ ಹಣ್ಣುಗಳು ಸಿಗೋದಿಲ್ಲ. ಬಡವರು ಸುಲಭವಾಗಿ ಒಂದು ಹಣ್ಣನ್ನು ತಗೊಂಡ್ರೆ ಇದನ್ನು ಒಂದು ಕುಟುಂಬ ಸುಲಭವಾಗಿ ತಿನ್ಬೋದು ಅಂತೇಳಿ. ಹಾಗಾಗಿ ಇದನ್ನು ಒಂದು ಕಮ್ಯುನಿಟಿ ಫ್ರೂಟ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಇದು ಹೆಚ್ಚು ಯಾಕೆ ಬೇಡಿಕೆ ಪ್ರಸಿದ್ಧಿ ಆಗಿಲ್ಲ ಅಂತಂದರೆ, ಒಂದು ಇದರಲ್ಲಿ ತಿನ್ನುವ ಹಣ್ಣುಗಳಲ್ಲೇ ಒಂದು ಗಾತ್ರದಲ್ಲಿ ದೊಡ್ಡದಿದು. ಸುಮಾರು 40-50 kg ಒಂದು ಹಣ್ಣು ಇರುವಂಥದ್ದು ನಾವು ಕಂಡು ಬಂದಿದೆ. ಮತ್ತು ಕತ್ತರಿಸಿ ತಿನ್ನೋದು ಕಷ್ಟ, ಕತ್ತರಿಸೋದು ಕಷ್ಟ ಆಗುತ್ತೆ, ಅದರಲ್ಲಿರುವಂಥ ಅಂಟಿನ ಅಂಶ ಎಲ್ಲರೂ ಇಷ್ಟಪಡೋದಿಲ್ಲ. ಒಂದು ಸಾರಿ ಇದನ್ನು ತಿಂದವರು ಹುಡುಕೊಂಬರ್ತಾರೆ. ಸೊ ಅಷ್ಟು ರೀತಿ ಅದರ ಒಂದು ವಾಸನೆ ಮತ್ತು ಅದರ ಗುಣದ ಧರ್ಮದಿಂದ ಎಲ್ಲರೂ ಇಷ್ಟಪಡುವಂಥ ಒಂದು ಹಣ್ಣು. ಈ ಒಂದು ಕಾರಣದಿಂದ ಹೆಚ್ಚು ಪ್ರಸಿದ್ಧಿ ಆಗಿಲ್ಲ ಅಂತ ಅನ್ಬೋದು ನಾವು. ಒಂದು ಏನು ಕಮ್ಯುನಿಟಿ ಫ್ರೂಟ್ ಅಂತೇಳಿದೆ. ಇತ್ತೀಚಿನ ಒಂದು ನಮ್ಮ ಸಂಸಾರಗಳೆಲ್ಲ ಕಡಿಮೆ ಆಗ್ತಾಯಿದ್ದಾವೆ, ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ತಿತ್ತು. ಮೊದಲೆಲ್ಲ ಕೂಡು ಕುಟುಂಬ ಇರ್ತಿತ್ತು, ಒಂದು ಮನೆಯಿಂದ 15-20 ಜನ ಇರ್ತಿದ್ರು, ಒಂದು ಹಣ್ಣನ್ನು ಸುಲಭವಾಗಿ ತಿಂತಾಯಿದ್ರು. ಸೊ ಅದು ಒಂದು ಕಾರಣ ಇರ್ಬೋದು. ಆದರೆ ಇತ್ತೀಚೆಗೆ ನಮ್ಮ ಒಂದು ವಿಶ್ವವಿದ್ಯಾಲಯಗಳನ್ನು ಮತ್ತು ಅನೇಕ ಸಂಘ ಸಂಸ್ಥೆಗಳ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಅನೇಕ ಥರದ ಹಲಸಿನ ಒಂದು ಜರ್ಮ್ಪ್ಲಾಸಮ್ ಅಂತೇಳ್ತಿ ತಳಿಗಳನ್ನು ನಾವು ಗುರುತಿಸಿ ಮಾಡಿದ್ವಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರ್ಬೋದು, ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ನಾವು ಅನೇಕ ಒಂದು ಸರ್ವೆಯನ್ನು ಮಾಡಿಬಿಟ್ಟು ಅನೇಕ ಥರದ ಹಣ್ಣಿನ ಗಿಡ ನಾವು ಗುರುತಿಸಿದ್ವಿ. ನಾನು ಹೇಳಿದಾಗ ಇದರಲ್ಲಿ ಸಾಫ್ಟ್ ಫ್ಲೆಶ್ ಮತ್ತು ಇನ್ನೊಂದು ಫರ್ಮ್ ಫ್ಲೆಶ್ ಅಂತ ಹೇಳಿದ್ವಿ. ಅಂಬಲಿ ಇದರಲ್ಲಿ ಅದನ್ನು ತಿನ್ನೋದಕ್ಕೆ ಆಗೋದಿಲ್ಲ, ಹಣ್ಣನ್ನು ತಿನ್ನೋದಕ್ಕೆ ಅಲ್ಲ, ಅದನ್ನು ನಾವು ತರಕಾರಿಯಾಗಿ ಉಪಯೋಗಿಸ್ತಾರೆ. ತರಕಾರಿಯಾಗಿ ಮಾಡ್ಬೋದು ಅಥವಾ ಚಿಪ್ಸ್ ಮಾಡ್ಬೋದು ಅಥವಾ ದೋಸೆ ಮಾಡೋದಕ್ಕೆ, ಇಡ್ಲಿ ಮಾಡೋದಕ್ಕೆ, ಈ ಥರ ಅನೇಕ ರೀತಿಯ ಇದನ್ನು ಮಾಡ್ಬೋದು. ಮತ್ತು ಹಲಸಿಗೆ ಇತ್ತೀಚೆಗೆ ಇದನ್ನು ವೆಜಿಟೇರಿಯನ್ ಮೀಟ್ ಅಂತೇಳಿ ತರಕಾರಿಯಾಗಿ ನಾರ್ತ್ ಇಂಡಿಯಾದಲ್ಲಿ ಮತ್ತು ಹೊರದೇಶದಲ್ಲಿ ತುಂಬ ಬೇಡಿಕೆ ಇದೆ. ಎಲ್ಲೆಲ್ಲಿ ನಮ್ಮ ದೇಶದವರು ಹೊರಗಡೆ ಇರೋದು, ಕೇರಳದಲ್ಲಿರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿರ್ಬೋದು, ಎಲ್ಲರೂ ಇಷ್ಟಪಡುವಂಥ ಒಂದು ಹಣ್ಣು ಇದನ್ನು. ಆ ಒಂದು ಹಣ್ಣನ್ನು ತರಕಾರಿ ಹಸಿ ಇದ್ದಾಗ ನಾವು ತೆಗೆದು ನೋಡಿದಾಗ ಇದನ್ನು ಒಂದು ಮಾಂಸದ ರೀತಿಯಲ್ಲಿ ಕಾಣೋದ್ರಿಂದ ವೆಜಿಟೇರಿಯನ್ ಮೀಟ್ ಅಂತೇಳಿ ಉತ್ತರ ಭಾರತದಲ್ಲಿ ಬೇಡಿಕೆ ಇದೆ. ಹಾಗಾಗಿ ನಮ್ಮ ದಕ್ಷಿಣ ಭಾರತದಿಂದ ಅದನ್ನು ಹೆಚ್ಚಿನ ಒಂದು ಬೇಡಿಕೆ ಕಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಹಂತಗಳಲ್ಲಿ ಇದನ್ನು ಹಲಸನ್ನು ನಾವು ಈಗ ಇತ್ತೀಚೆಗೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಬೀಜದಿಂದ ಸಹ ಒಂದು ಅನೇಕ ಪದಾರ್ಥಗಳನ್ನು ಮಾಡೋದು, ಅದರಲ್ಲಿ ಒಂದು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಸ್ಟಾರ್ಚ್ ಅಂಶ ಜಾಸ್ತಿ ಇರುತ್ತೆ. ಅದನ್ನು ಪುಡಿ ಮಾಡಿಬಿಟ್ಟು ಗೋಧಿ ಜೊತೆಗೆ ಮಿಕ್ಸ್ ಮಾಡಿ ಚಪಾತಿ ಮಾಡ್ಬೋದು ಅಥವಾ ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ಬೋದು. ಈ ರೀತಿ ಮಧ್ಯ ಒಂದು ತಿರುಳು ದಿಂಡು ಅಂತ ಏನು ಹೇಳ್ತೀವಿ, ಅದನ್ನು ಬಿಟ್ಬಿಟ್ಟು ಒಂದು 300-350 ಪದಾರ್ಥಗಳನ್ನು ಮಾಡ್ಬೋದು ಅಂತೇಳಿ ಕಂಡು ಬಂದಿದೆ. ಇದರಲ್ಲಿ ಅನೇಕ ರೀತಿಯ ತಳಿಗಳನ್ನು ನಾವು ಇತ್ತೀಚೆಗೆ ಅಭಿವೃದ್ಧಿ ಮಾಡಿದ್ವಿ. ಯಾಕಂದರೆ ಇದು ಒಂದು ಅನ್ಯ ಪರಾಗಸ್ಪರ್ಶದಿಂದ ಕಚ್ಚುವಂಥ ಒಂದು ಗಿಡ ಆಗಿರೋದ್ರಿಂದ ಒಂದೊಂದು ಮರದಿಂದ, ಸಾಮಾನ್ಯವಾಗಿ ನಾವು ಹಳೆಯ ಮರಗಳನ್ನೆಲ್ಲ ಬೀಜದಿಂದ ನುಟ್ಟಿರೋವಂಥದ್ದು, ಸೊ ಒಂದೊಂದು ಮರನೂ ಬೇರೆ ಬೇರೆ ವೈವಿಧ್ಯತೆ ಇರುತ್ತೆ. ಹಾಗಾಗಿ ರುಚಿಯಲ್ಲಿರ್ಬೋದು, ಬಣ್ಣದಲ್ಲಿರ್ಬೋದು, ಆಕಾರದಲ್ಲಿರ್ಬೋದು, ಪ್ರತಿಯೊಂದು ಇದರಲ್ಲೂ ನಾವು ವ್ಯತ್ಯಾಸನ ಕಾಣಿಸ್ತಿದ್ವಿ. ಒಂದು ಹಣ್ಣು ನಿಮಗೆ 10-300 ತೊಳೆ ಇರೋಂಥ ಒಂದು ಇದ್ದಾವೆ. ಬೀಜದ ಗಾತ್ರದಲ್ಲೂ ವ್ಯತ್ಯಾಸ ಇರುತ್ತೆ, ರುಚಿಯಲ್ಲೂ ಅಷ್ಟೇ. ಬಿಳಿ ಬಣ್ಣದಿಂದ ಹಿಡಿದು ಕಡು ಕೆಂಪು ಬಣ್ಣ, ಸೊ ಕಳೆದ ಒಂದು 4-5 ವರ್ಷದಿಂದ ನೀವು ತಮಗೆಲ್ಲ ಗೊತ್ತಿರೋಂಗೆ ಸಿದ್ದು ತಳಿ ಅಂತೇಳಿ ಒಂದು ತುಮಕೂರಿನ ಒಬ್ಬ ಪರಮೇಶ್ ರೈತರು ಅವರು ಬಿಡುಗಡೆ ಮಾಡಿದರು. ಪ್ರಥಮವಾಗಿ ರೈತರ ಒಂದು ತಳಿ ಅಂತೇಳಿ ಬಿಡುಗಡೆ ಆಗಿದ್ದು, ಒಂದು ತಾಯಿ ಮರದಿಂದ ಅವರು ಕೋಟ್ಯಾಂತರ ರೂಪಾಯಿನ ಗಳಿಸಿದ್ದಾರೆ. ಈಗ ಅಷ್ಟೊಂದು ಪ್ರಸಿದ್ಧಿಯಾಗಿದೆ. ಅದು ಒಂದು ಅವರ ಹಣ್ಣಿನಿಂದ ಮತ್ತು ಸಸಿಗಳನ್ನು ಮಾಡಿಬಿಟ್ಟು ಈಗ ನಮ್ಮ ರಾಷ್ಟ್ರದಲ್ಲ ಎಲ್ಲ ಕಡೆ ಆ ತಳಿ ಬಿಡುಗಡೆ ಆಗಿದೆ. ಆ ರೀತಿ ಶಂಕರ ತಳಿ ಅಂತೇಳಿ ಬಿಡುಗಡೆ ಆಗಿದೆ. ಈ ರೀತಿ ನಮಗೆ ಸಾಕಷ್ಟು ಕೆಂಪು ತಳಿ, ಚಂದ್ರಬಕ್ಕೆ ಅಂತ ಹೇಳ್ತಾರೆ, ಕೆಂಪು ಬಣ್ಣ ಇರೋದಕ್ಕೆ ಚಂದ್ರಬಕ್ಕೆ ಅಂತ ಹೇಳ್ತಾರೆ. ಅದೇ ರೀತಿ ನಮಗೆ ಹಳದಿ ಬಣ್ಣ ಇರೋದು, ಬಿಡಿ ಬಣ್ಣ ಇರೋದು, ಸಾಕಷ್ಟು ತಳಿಗಳಿದ್ದಾವೆ. ಸೊ ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಹಾರಾಜ ಅಂತೇಳಿ ಸಾಗರದಲ್ಲಿ ಒಬ್ಬ ಕೆಳದಿಯಲ್ಲಿ ನಾವೊಂದು ತಳಿನ ಗುರುತಿಸಿದ್ವಿ. ಅದೇ ರೀತಿ ಒಂದು ಕೆಂಪು ಬಣ್ಣ ಇರೋದು ಒಂದು ಅರಸೀಕೆರೆಯಲ್ಲಿ ಒಂದು ತಳಿನ ಗುರುತಿಸಿದ್ವಿ. ಹಾಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಇವರು ಸಹ ಒಂದು ಲಾಲ್ಬಾಗ್ ಮದ್ರಾ ಅಂತೇಳಿ ಮತ್ತು ಭೈರಚಂದ್ರ ಅಂತೇಳಿ, ಈ ರೀತಿ ಬೇರೆ ಬೇರೆ ತಳಿ ಗಮ್ಲೆಸ್ ಅಂತೇಳಿ ನಾನು ಹೇಳಿದೆ, ಕತ್ತರಿಸೋದು ತುಂಬ ಕಷ್ಟ ಆಗುತ್ತೆ ಅಂತೇಳಿ. ಹಾಗಾಗಿ ಅಂಟು ಇಲ್ಲದೆ ಇರೋವಂಥದ್ದು ಒಂದು ಈಗ ಸುಮಾರು 30-35 ವರ್ಷದಿಂದ ನಾವು ಪುತ್ತೂರಲ್ಲಿ ಒಬ್ಬ ರೈತರ ತೋಟದಲ್ಲಿ ಇದನ್ನು ಗುರುತಿಸಿದ್ವಿ. ಆನಂತರ ಸಾಕಷ್ಟು ಕಸಿಗಳನ್ನು ಮಾಡಿಬಿಟ್ಟು ಎಲ್ಲ ರೈತರ ಹೊಲದಲ್ಲಿ ಮಾಡಿದ್ವಿ. ಸೊ ಈ ರೀತಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರಲ್ಲಿ ಒಂದು 15-20 ಉತ್ತಮವಾದಂಥ ತಳಿಗಳನ್ನು ನಾವು ಸಂರಕ್ಷಣೆ ಮಾಡಿದ್ವಿ. ಅದರ ಕಸಿಗಳನ್ನು ಮಾಡಿಬಿಟ್ಟು ನಾವು ಎಲ್ಲ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಹೊರದೇಶದಿಂದ ಸಾಕಷ್ಟು ತಳಿಗಳು ಬರ್ತಾಯಿದ್ದಾವೆ. ಈ ಥೈಲ್ಯಾಂಡ್ ಪಿಂಕ್ ಅಂತ ಇದೆ, ಥೈಲ್ಯಾಂಡ್ ರೆಡ್ ಅಂತ ಹೇಳಿದೆ. ಥೈಲ್ಯಾಂಡ್ ಪಿಂಕ್ ಅನ್ನೋದು ಸಾಮಾನ್ಯವಾಗಿ ಹಲಸನ್ನು ಕಸಿ ಗಿಡಗಳನ್ನು ನಾವು ನಾಟಿ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಯಾಕಂದರೆ ಕಸಿ ಬೀಜ ಹಾಕಿದರೆ ಸುಮಾರು 8-10 ವರ್ಷ ತೊಗೊಳತ್ತೆ ಕಾಯಿ ಬಿಡೋದಕ್ಕೆ, ಮತ್ತು ವ್ಯತ್ಯಾಸ ಬರುತ್ತೆ, ತಾಯಿ ಮರದ ಗುಣಗಳು ಹೊಂದಿರೋದಿಲ್ಲ. ಕಸಿ ಮಾಡಿದರೆ ನಮ್ಮ ತಾಯಿ ಗುಣಗಳನ್ನು ಹೊಂದಿರುತ್ತೆ, ಮತ್ತು 3 ವರ್ಷಕ್ಕೆ ನಾವು ಇಳುವರಿನ ಪಡಿಬೋದು. ಈ ಥೈಲ್ಯಾಂಡ್ ಪಿಂಕ್ ಅನ್ನೋದು ಸೂಪರ್ ಜಾಕ್ ಅಂತೇಳಿ ನಮ್ಮವರು ಹಿರಿಯವರು ಅದನ್ನ ಗುರುತಿಸಿದ್ದಾರೆ. ನಾಟಿ ಮಾಡಿದ 1.5 ವರ್ಷಕ್ಕೆ ಇಳುವರಿ ಪ್ರಾರಂಭ ಆಗುತ್ತೆ, ಮತ್ತು ವರ್ಷ ಪೂರ್ತಿ ಕಾಯಿ ಕೊಡ್ತಾ ಇರುತ್ತೆ. ಸೊ ಇದು ಒಂದು ಈ ತಳಿ ಒಂದು ಉತ್ತಮವಾದಂಥ ಗುಣ. ಇದನ್ನು ತರಕಾರಿಯಾಗಿ ಉಪಯೋಗಿಸ್ಬೋದು, ಹಣ್ಣಾಗಿ ಉಪಯೋಗಿಸ್ಬೋದು. ಸೊ ಇತ್ತೀಚೆಗೆ ನಾವು ನಮ್ಮ ರೈತರು ಹೇಗೆ ಅಂತಂದರೆ, ನಾಟಿ ಮಾಡಿದ ತಕ್ಷಣ ನಮಗೆ ಒಂಥರ ಸಹನೆ ಇರೋದಿಲ್ಲ, ಬೇಗ ಬರಬೇಕು ಅಂತೇಳಿ. ಹಾಗಾಗಿ ಇಂಥ ತಳಿಗಳನ್ನು ನಮಗೆ ಗುರುತಿಸಿರೋದು ಅವಕಾಶ ಆಗುತ್ತೆ ಅಂತ ಹೇಳೋದು. ಸೊ ಈ ಥರ ಸಾಕಷ್ಟು ತಳಿಗಳು ಇದ್ದಾವೆ. ಸುಮಾರು 100 ರೀತಿಯ ತಳಿಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ರೈತರೇ ಅವರೇ ಗುರುತಿಸಿಬಿಟ್ಟು ಈಗ ಒಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಕಸಿ ಗಿಡಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಈ ವರ್ಷನೇ ನಾವು ಮೈಸೂರಲ್ಲಿ ಹಲಸಿನ ಮೇಳ ಮಾಡಿದರು. ಅಲ್ಲಿ ನಮಗೆ ಗೊತ್ತಿರೋ ಹಾಗೆ 1000 ಗಿಡಗಳ ಒಂದು ಖರೀದಿಯಾಗಿ ರೈತರು ಎಲ್ಲ ಕಡೆ ಒಂದು ನಾಟಿ ಮಾಡ್ತಿದ್ದಾರೆ ಅಂತೇಳಿ. ಅದೇ ರೀತಿ ಇನ್ನೊಂದು ಇದರ ಜೊತೆಯಲ್ಲಿ ಇರುವಂಥ ಕೆಲವು ಅದೇ ಜಾತಿಗೆ ಸೇರಿದಂಥ ಇನ್ನೊಂದು ಜೀಗುಜೆ ಅಂತ, ಬ್ರೆಡ್ ಫ್ರೂಟ್ ಅಂತ ಹೇಳ್ತೀವಿ. ಅದು ಸಹ ತರಕಾರಿಯಾಗಿ, ಅದು ಹಣ್ಣಾದರೂ ಹೆಚ್ಚಾಗಿ ತರಕಾರಿಯಾಗಿ ಉಪಯೋಗಿಸ್ತಾರೆ. ಅದೇ ರೀತಿ ಇನ್ನೊಂದು ಅದ್ರ ಜೊತೆಯಲ್ಲಿ ಇರುವಂಥ ಕೆಲವು ಅದರ ರಿಲೇಟಿವ್ಸ್ ಅಂತ ಹೇಳ್ತೀವಿ, ಇನ್ನು ರಿಲೇಟೆಡ್ ಸ್ಪೀಸೀಸ್ ಅಂತೇಳಿ, ವಾಟೆ ಹುಳಿ ಅಂತೇಳಿ ಮಂಕಿ ಜಾಕ್ ಅಂತ ಹೇಳ್ತಾರೆ. ಅದು ತಿನ್ನೋದಕ್ಕೆ ತುಂಬ ಹುಳಿ ಇರುತ್ತೆ, ಹಾಗಾಗಿ ಅದನ್ನು ಪುಡಿ ಮಾಡಿಬಿಟ್ಟು, ಹಣ್ಣನ್ನು ಪುಡಿ ಮಾಡಿಬಿಟ್ಟು ಈ ಹುಣಸೆಹಣ್ಣಿ ಬದಲಾಗಿ ಅದನ್ನು ಉಪಯೋಗಿಸ್ತಾರೆ, ಪೌಡರ್ ಮಾಡಿಬಿಟ್ಟು ಉಪಯೋಗಿಸ್ತಾರೆ. ಆ ರೀತಿ ಬೇರೆ ಬೇರೆ ತಳಿಗಳು ಇದರ ಒಂದು ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಇನ್ನೊಂದು ಚಾಂಪೆಡಿಕ್ ಅಂತೇಳಿ, ಚಾಂಪೆಡಿಕ್ ಅಂತೇಳಿ ಹೊರದೇಶದಲ್ಲಿ ಇಂಡೋನೇಷ್ಯಾ ಮಲೇಷ್ಯಾದಲ್ಲಿ ಅಲ್ಲಿ ಬೇಡಿಕೆ ಇರುವಂಥದ್ದು. ತೊಳೆಗಳೆಲ್ಲ ಮಧ್ಯದ ಒಂದು ತಿರುಳಿಗೆ ದಿಂಡಿಗೆ ಹೊಂದ್ಕೊಂಡಿರ್ತವೆ. ರುಚಿಯಲ್ಲಿ ನಮ್ಮ ಹಲಸಿನಷ್ಟು ರುಚಿ ಇರೋದಿಲ್ಲ, ಆದರೂ ಕೆಲವು ಹೊರದೇಶದ ರೂಪ ಮತ್ತು ನಾರ್ತ್ ಇಂಡಿಯನ್ಸ್ ಇದನ್ನು ಇಷ್ಟಪಡ್ತಾರೆ. ಸೊ ಇದು ಈ ರೀತಿ ಹಲಸಿನಲ್ಲಿ ಬೇರೆ ಬೇರೆ ತಳಿಗಳನ್ನು ಮತ್ತು ಬೇರೆ ಬೇರೆ ಸ್ಪೀಸೀಸನ್ನು ನಾವು ಬೆಳೆಯೋದನ್ನು ಕಂಡು ಬರ್ತಾ ಇದ್ದೀವಿ. ಇನ್ನು ಅದೇ ರೀತಿ ನೆಲ್ಲಿಕಾಯಿ, ನೆಲ್ಲಿಕಾಯಿ ನಮ್ಮ ದೇಶದ ಇದು ಸಹ ಇದು ಒಂದು ಔಷಧಿ ಆಗರ ಅಂತ ಹೇಳ್ಬೋದು. ಹೆಚ್ಚಾಗಿ ಇದನ್ನು ನಾರ್ತ್ ಇಂಡಿಯಾದ ಉತ್ತರ ಪ್ರದೇಶದಲ್ಲಿ ಈ ಜೌಗು ನೆಲದಲ್ಲಿ ಮತ್ತು ಎಲ್ಲಿ ಜಾಸ್ತಿ ಸಲಿನಿಟಿ ಇರುತ್ತೆ ಅಲ್ಲಿ ಬೆಳೆಯೋದಕ್ಕೆ, ಆ ಭೂಮಿಯಲ್ಲಿ ಬೇರೆ ಯಾವುದು ಹಣ್ಣಿನ ಗಿಡ ಬರೋದಿಲ್ಲ ಅಂತೇಳಿ, ಚೆನ್ನಾಗಿ ಬರೋದಿಲ್ಲ ಅಂತೇಳಿ ಈ ಒಂದು ಗಿಡಗಳನ್ನು ಬೆಳೆದುಬಿಟ್ಟು ಅಭಿವೃದ್ಧಿ ಮಾಡಿರು. ನಂತರ ಎಲ್ಲೆಲ್ಲಿ ಅಲ್ಲಿ ಆಮ್ಲ ನಗರ ಅಂತಲೇ ಹೇಳ್ತಾರೆ, ಪ್ರತಾಪ್ಗರ್ ಅಂತ ಹೇಳ್ತಾರೆ. ಸೊ ಆ ಒಂದು ಪ್ರದೇಶದಲ್ಲಿ ನೆಲ್ಲಿನ ಪ್ರಾರಂಭ ಆಗಿಬಿಟ್ಟು ನಂತರ ಕಾಲಕ್ರಮೇಣ ಕಳೆದ 20-25 ವರ್ಷದಲ್ಲಿ ನಮ್ಮ ದಕ್ಷಿಣ ಭಾರತಕ್ಕೂ ಸಹ ಈಗ ನೆಲ್ಲಿನ ಒಂದು ಬೆಳೆ ಬೇಸಾಯ ಕ್ರಮ ಅಳವಡಿಕೆಯಾಗಿದೆ. ಸೊ ಈಗ ಉತ್ತರ ಭಾರತದಿಂದ ದಕ್ಷಿಣ ಭಾರತ ಹೆಚ್ಚು ಶೀತ ವಲಯ ಬಿಟ್ಟುಬಿಟ್ಟು ಎಲ್ಲ ಕಡೆ ಇದನ್ನು ನೆಲ್ಲಿನ ಬೆಳೀತಾ ಇದ್ದಾರೆ. ಈ ನೆಲ್ಲಿ ನಮಗೆ ವೈಟಮಿನ್ ಸಿ ದೃಷ್ಟಿಯಿಂದ ಹೆಚ್ಚು ಆಗರವಾಗಿರೋದ್ರಿಂದ ಔಷಧಿ ಆಗರ ಅಂತಲೇ ಹೇಳ್ಬೋದು. ಯಾವುದೇ ಒಂದು ನೀವು ಆಯುರ್ವೇದಿಕ್ ಔಷಧಿಗೆ ತೊಗೊಂಡ್ರೆ ಅದರಲ್ಲಿ ನೆಲ್ಲಿ ಇದ್ದೇ ಇರುತ್ತೆ. ಉತ್ತಮ ಹೆಚ್ಚಾಗಿ ನಾವು ಕಂಡುಬರೋದಂದರೆ ಚವನ್ ಪ್ರಾಶ್ ಅಂತ ಕೇಳ್ತೀವಿ, ತ್ರಿಫಲ ಅಂತ ಹೇಳ್ತೀವಿ. ಇಲ್ಲಿ ನಾವು ನೆಲ್ಲಿ ಇಲ್ಲದೆ ನಾವು ಅದನ್ನು ಮಾಡೋದಕ್ಕೆ ಆಗಲ್ಲ. ಮತ್ತು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು, ಒಂದು ಕೂದಲಿನ ಒಂದು ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಬೆಳ್ಕೊಳ್ಳೋದಕ್ಕೆ ನೆಲ್ಲಿನ ತಿನ್ನು ಭಾಳ ಒಳ್ಳೆಯದು. ಆದರೆ ತಿನ್ನೋದಕ್ಕೆ ಇದು ಸ್ವಲ್ಪ ಹುಳಿ ಇರುತ್ತೆ, ಬೇರೆ ಹಣ್ಣಿನಂಗೆ ಮಾವಿನ ಹಣ್ಣು ಬಾಳೆಹಣ್ಣಿನಂಗೆ ರುಚಿ ಇರೋದಿಲ್ಲ. ಹುಳಿ ಇರುತ್ತೆ, ತಿಂತ ತಿಂತ ನಮಗೆ ಸಿಹಿ ಆಗುತ್ತೆ. ಆದರೆ ಅದಕ್ಕೋಸ್ಕರ ಈಗೇನು ಮಾಡ್ತಾರೆ, ಅದನ್ನು ಮಾರುಕಟ್ಟೆ ದೃಷ್ಟಿಯಿಂದ ಸ್ವಲ್ಪ ಹಾಗೆ ಫ್ರೆಶ್ ಫ್ರೂಟಾಗಿ ಇದಕ್ಕೆ ಬೇಡಿಕೆ ಕಡಿಮೆ ಇದೆ. ಹಾಗಾಗಿ ಇದನ್ನು ಸಂಸ್ಕರಣೆ ಮಾಡಿ ಜ್ಯೂಸ್ ರಸ ಮಾಡಿದೆ, ಅಥವಾ ಕ್ಯಾಂಡಿ, ಸ್ವೀಟ್ ಕ್ಯಾಂಡಿ ಅಂತ ಇರುತ್ತೆ, ಅಥವಾ ಉಪ್ಪಿನ ಕ್ಯಾಂಡಿಗಳು, ಈ ಥರ ಪೌಡ್ರ್ಗಳನ್ನು ಮಾಡಿಬಿಟ್ಟು ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿಬಿಟ್ಟು ಈಗ ಅನೇಕ ರೈತರು ವಾಣಿಜ್ಯವಾಗಿ ಇದನ್ನು ಬೆಳೀತಾ ಇದ್ದಾರೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಅದೇ ರೀತಿ ಇತ್ತೀಚೆಗೆ ನಾನು ಆಗಲೇ ಹೇಳಿದಾಗೆ ಮಧುಮೇಹ ರೋಗಕ್ಕೆ ಬಹಳ ಬೇಡಿಕೆ ಇರುವಂತ ಒಂದು ಹಣ್ಣಿನ ಗಿಡ ಅಂತಂದ್ರೆ ನೇರಳೆ. ನೇರಳೆ ಇದು ಮೊದಲೆಲ್ಲ ಕಾಡಿನ ಒಂದು ಪ್ರದೇಶದಲ್ಲಿ ಬೆಳೀತಾರೆ. ಹಣ್ಣಿನ ಬೆಳೆ ಅಂತ ಯಾರು ಇದನ್ನು ಗುರುತಿಸೇ ಇರಲಿಲ್ಲ. ಕಾಡುಗಳಲ್ಲಿ ಅಥವಾ ರಸ್ತೆ ಬದಿಗಳಲ್ಲಿ ಅಥವಾ ಹೊಳೆ ನದಿ ದಂಡೆ ಪಕ್ಕದಲ್ಲಿ ಬೆಳೀತಾ ಇದ್ದ ಸ್ವಾಭಾವಿಕವಾಗಿ ಬೆಳೀತಿರುವಂಥ ಒಂದು ಹಣ್ಣಿನ ಗಿಡ ಇದು. ಇತ್ತೀಚೆಗೆ ಅದರಲ್ಲಿರುವಂಥ ಏನು ಪೋಷಕಾಂಶಗಳ ದೃಷ್ಟಿಯಿಂದ ಈ ಸಕ್ಕರೆ ಕಾಯಿಲೆಗೆ ತುಂಬ ಒಳ್ಳೆಯದು ಅಂತೇಳಿ ಅದನ್ನು ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ಆದರೆ ಹಣ್ಣಿಗಿಂತ ನಮಗೆ ಅದು ಸಕ್ಕರೆ ಅಂಶ ಜಾಸ್ತಿ ಇರೋದು ಬೀಜದಲ್ಲೇ. ಸೊ ಬೀಜನ ಪೌಡರ್ ಮಾಡಿಬಿಟ್ಟು ಪ್ರತಿನಿತ್ಯ ಅದನ್ನು ಹಾಲಿನ ಜೊತೆಯಲ್ಲಿ ಅಥವಾ ನೀರಲ್ಲಿ ಕುಡಿದ್ರಿಂದ ಸಕ್ಕರೆ ಅಂಶ ಕಡಿಮೆ ಆಗಿದೆ ಅಂತ ಕಂಡು ಬಂದಿದೆ. ಆದರೆ ಎಲ್ಲರೂ ಇಷ್ಟಪಡೋ ಅಂದರೆ ಬಣ್ಣದ ಇರ್ಬೋದು, ರುಚಿಯಲ್ಲಿರ್ಬೋದು, ಮತ್ತು ಅದರಲ್ಲಿರುವಂಥ ಔಷಧಿ ದೃಷ್ಟಿಯಿಂದ ಕಳೆದ ಒಂದು 15-20 ವರ್ಷದಿಂದ ನೇರಳೆ ಒಂದು ತುಂಬ ಬೇಡಿಕೆ ಬರ್ತಾ ಇದೆ. ಸೊ ನಮ್ಮ ವಿಶ್ವವಿದ್ಯಾಲಯ ಸಹ ಇದರ ಒಂದು ಬಗ್ಗೆ ಸಂಶೋಧನೆ ಮಾಡಿಬಿಟ್ಟು ಕೆಲವು ತಳಿಗಳನ್ನು ಗುರುತಿಸಿದೆ. ಇದು ಮೊದಲೆಲ್ಲ ಇದರಲ್ಲಿ ಯಾವುದೇ ತಳಿಗಳು ಇರಲಿಲ್ಲ. ಅದು ಒಂದು ಕಾರಣ ಇರ್ಬೋದು, ಯಾಕಂದರೆ ರೈತರು ಹೆಚ್ಚಾಗಿ ವಾಣಿಜ್ಯವಾಗಿ ಬೆಳೆದೇ ಇರೋದಕ್ಕೆ ಉತ್ತಮವಾದಂಥ ತಳಿಗಳು ಮತ್ತು ಕಸಿ ಗಿಡಗಳು ಸಿಗದೇ ಇರೋದು ಒಂದು ಕಾರಣ ಇರ್ಬೋದು, ಯಾವುದೇ ಹಣ್ಣಿನ ಗಿಡ ಇರ್ಬೋದು. ಸೊ ಈ ರೀತಿ ಒಂದು ಸಂಶೋಧನೆ ಮಾಡಿ ತೋಟಗಾರಿಕಾ ಮಹಾವಿದ್ಯಾಲಯ ಅರಭಾವಿಯಲ್ಲಿದ್ದಾಗ ಒಂದು AJG 85 ಅಂತೇಳಿ ಒಂದು ತಳಿನ ನಾವು ಗುರುತಿಸಿದ್ವಿ. ಅದೇ ರೀತಿ ಕೊಂಕಣ್ ಬಹದೋಳಿ ಅಂತೇಳಿ ಮಹಾರಾಷ್ಟ್ರದವರು, ತುಂಬ ದಪ್ಪ ಇರುವಂಥ, ಸುಮಾರು 30-32 ಗ್ರಾಮ್ ಒಂದು ಹಣ್ಣು ಬರುತ್ತೆ, ಜಂಬು ನೇರಳೆ ಅಂತ ಏನು ಕರಿತೀವಿ. ಮತ್ತು ಇತ್ತೀಚೆಗೆ ಅನೇಕ ಈ ಥರ ಒಂದು ಉತ್ತಮವಾದ ಗಿಡಗಳನ್ನು, ತಾಯಿ ಮರಗಳನ್ನು ಗುರುತಿಸಿಬಿಟ್ಟು ಅನೇಕ ತಳಿಗಳನ್ನು ನಾವು ಸಂರಕ್ಷಣೆ ಮಾಡಿದ್ದೀವಿ. ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರಲ್ಲಿ ಸುಮಾರು 15 ಈ ಥರ ತಳಿಗಳನ್ನು ನಾವು ಸಂರಕ್ಷಣೆ ಮಾಡಿದ್ವಿ. ಅದರ ಒಂದು ಸಂಶೋಧನೆ ನಡೀತಾ ಇದೆ. ಅದರ ಬೇರೆ ಬೇರೆ ತಳಿಗಳ ಒಂದು ಬೇಸಾಯ ಕ್ರಮಗಳು ಇರ್ಬೋದು, ಅದರ ಒಂದು ಚಾಟ್ನಿ ಮಾಡೋದು ಹೇಗೆ, ಯಾಕೆಂದರೆ ಹೊಸ ಬೆಳೆ ಇದು. ಹಾಗೆ ಅನೇಕ ರೈತರು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ಕೆಲವರು ರೈತರು ಏನು ಮಾಡ್ತಾರೆ, ಇದು 3-4 ಆದರೂ ಇನ್ನೂ ಕಾಯಿ ಬಿಟ್ಟಿಲ್ಲ ಅಂತ ಹೇಳಿದ್ರು, ಮತ್ತು ಪ್ರತಿ 1 ಬಿಡುತ್ತೆ, 1 ಬರೋದಿಲ್ಲ ಅಂತ, ಈ ಥರ ಕೆಲವು ಸಮಸ್ಯೆಗಳು ಬಂದಿದ್ದಾವೆ. ಅದರ ಬಗ್ಗೆ ಸಂಶೋಧನೆಗಳು ನಡೀತಾ ಇದ್ದಾವೆ. ಸೊ ಈ ರೀತಿ ಬೇರೆ ಬೇರೆ ತಳಿಗಳನ್ನು ನಾವು ಮಾಡಿಕೊಂಡಾಗ ಇದು ವರ್ಷಕ್ಕೆ 1 ಬರೋದು ಮಾವಿನ ರೀತಿ. ಬೇರೆ ಬೇರೆ ಈಗ ವರ್ಷಕ್ಕೆ 2 ಬಿಡುವಂಥ ಕೆಲವು ಗಿಡಗಳನ್ನು ಗುರುತಿಸಿದ್ವಿ. ಅಂಥ ಒಂದು ಗಿಡಗಳನ್ನು ನಾವು ಸಂರಕ್ಷಣೆ ಮಾಡಿ ರೈತರಿಗೆ ಕೊಟ್ಟಾಗ ನಮಗೆ ವರ್ಷ ಪೂರ್ತಿ ಅವೈಲೇಬಿಲಿಟಿ ಸಿಗುವಂತೆ ಒಂದು ಸಂಶೋಧನೆ ನಡೀತಾ ಇದೆ. ಇತ್ತೀಚೆಗೆ ಇದು ತುಂಬ ರೈತರು ಇದನ್ನು ವಾಣಿಜ್ಯವಾಗಿ ಬೆಳೀತಿದ್ದಾರೆ. ಒಂದು ತೊಂದರೆ ಅಂದರೆ ಹಣ್ಣು ಕಟಾವು ಮಾಡೋದು ಮತ್ತು ಅದನ್ನು ಸಾಗಾಟನೆ ಮಾಡೋದು ಭಾಳ ಒಂದು ಮೃದುವಾಗಿರುತ್ತೆ, ಹೈಲಿ ಪೆರಿಷಬಲ್ಲು. ಸೊ ಹಾಗಾಗಿ ಕಟಾವು ಮಾಡೋದು ಕಷ್ಟ, ಮತ್ತು ಸಾಗಾಣೆ ಮಾಡೋದು, ಅದು ಕಟಾವು ಮಾಡಿದ ನಂತರ 1-2 ದಿವಸದಲ್ಲೇ ಇದನ್ನು ಉಪಯೋಗಿಸ್ಕೋಬೇಕು. ಹಾಗಾಗಿ ಇದನ್ನು ಸಂಸ್ಕರಣೆ ಮಾಡಿ ಉಪಯೋಗಿಸೋದಕ್ಕೆ ಒಂದು ಹೆಚ್ಚಿನ ಒಂದು ಪ್ರಯತ್ನ ನಡೀತಾ ಇದೆ. ಇತ್ತೀಚೆಗೆ ಇದರ ಒಂದು ಬೀಜದಿಂದ ಹಾಗೆ ಇರ್ಬೋದು ಅಥವಾ ಹಣ್ಣಿನಿಂದ ಇರ್ಬೋದು, ಪಲ್ಪಿನಿಂದ ಅದನ್ನು ಡ್ರೈ ಮಾಡಿಬಿಟ್ಟು ಟ್ಯಾಬ್ಲೆಟ್ಸ್ ಥರ ಮಾಡಿಬಿಟ್ಟು ವರ್ಷ ಪೂರ್ತಿ ಸಿಗುವಂಥ ಒಂದು ಪ್ರಯತ್ನವೂ ನಡೀತಾ ಇದೆ. ಅಂದರೆ ಮಧುಮೇಹ ರೋಗಿಗೆ, ಸಕ್ಕರೆ ಕಾಯಿಲೆಯವರಿಗೆ ಇದನ್ನು ನಿರಂತರವಾಗಿ ಸಿಗುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಸೊ ಒಂದು ವಾಣಿಜ್ಯವಾಗಿ ನೇರಳೆನ ನಾವು ಹೆಚ್ಚಾಗಿ ಬೇಡಿಕೆ ಬರ್ತಾ ಇದೆ. ಇದರದ ಒಂದು ಸಸಿ ಗಿಡಗಳನ್ನು ನಾವು ನಮ್ಮ ಮಹಾವಿದ್ಯಾಲಯಗಳಲ್ಲಿ, ವಿಶ್ವವಿದ್ಯಾಲಯದಲ್ಲಿ ಕಸಿಗಳನ್ನು ಮಾಡಿಬಿಟ್ಟು ರೈತರಿಗೆ ಕೊಡ್ತಾ ಇದ್ವಿ. ಇದೇ ಜಾತಿಗೆ ಸೇರಿದಂಥ ಇನ್ನೊಂದು ಅಂದರೆ ಪನ್ನೇರಳೆ, ರೋಸ್ ಆಪಲ್ ಅಂತೇಳಿ ಎಲ್ಲರೂ ಕೇಳಿದ್ರಿ. ಇದನ್ನು ಹೆಚ್ಚಾಗಿ ಅಲಂಕಾರಿಕವಾಗಿ ತೋಟಗಳಲ್ಲಿ ಅಥವಾ ಹೆಡ್ಜಸ್ಸಲ್ಲಿ, ಗಾರ್ಡನ್ಗಳಲ್ಲಿ ಅಲ್ಲಿ ಬೆಳೀತಾ ಇದ್ದಾರೆ. ಇದು ಸಹ ವರ್ಷಕ್ಕೆ 2 ಬರುತ್ತೆ. ನೇರಳೆ ಆದರೆ ವರ್ಷಕ್ಕೆ 1 ಬರುತ್ತೆ, ಈ ಪನ್ನೇರಳೆ ಆದರೆ ವರ್ಷಕ್ಕೆ 2 ಬರುತ್ತೆ. ಮತ್ತು ಇದನ್ನು ನಾವು ಸಾಗಾಣಿಕೆ ಮಾಡೋದು ಸುಲಭ, ಗಟ್ಟಿ ಇರುತ್ತೆ, ರುಚಿ ನೋಡಿರಬಹುದು, ಚಿಕ್ಕ ಬದನೆಕಾಯಿ ಥರ ಇರುತ್ತೆ, ಒಳಗಡೆ ಒಂದು ದಪ್ಪವಾದ ಬೀಜ ಇರುತ್ತೆ, ತಿನ್ನೋದಕ್ಕೆ ರುಚಿ ಇರುತ್ತೆ, ಗುಲಾಬಿ ಪರಿಮಳ ಇರೋದ್ರಿಂದ ಇದಕ್ಕೆ ರೋಸ್ ಆಪಲ್ ಅಂತೇಳಿ ಕರೀತಾರೆ. 1 ನಾವು ಇಟ್ಟು ಶೇಖರಣೆ ಮಾಡಿಬಿಟ್ಟು ನಾವು ಮಾರ್ಕೆಟಲ್ಲಿ ತೊಂದರೆ ಇಲ್ಲ, ಇದನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಳಿಸ್ಬೋದು. ಉತ್ತಮವಾದಂಥ ಒಂದನ್ನು ಅಲಂಕಾರಿಕವಾಗಿ ಸಹ ಇದನ್ನು ಬೆಳಿಬೋದು. ಮತ್ತು ಇದರ ಗಿಡಗಳು ಬೀಜದಿಂದ ನಾವು ಅಭಿವೃದ್ಧಿ ಮಾಡ್ಬೋದು, ಮತ್ತು ಹೆಚ್ಚಾಗಿ ಗೂಟಿ ವಿಧಾನದಲ್ಲಿ ಸುಲಭವಾಗಿ ನಾವು ಇದನ್ನು ಸಸ್ಯಾಭಿವೃದ್ಧಿ ಮಾಡಿ ರೈತರಿಗೆ ಕೊಡ್ಬೋದು ಇದನ್ನು. ಮತ್ತು ಇದೇ ಜಾತಿಗೆ ಇನ್ನೊಂದು ಹಣ್ಣು ಸೇರಿದಂಥದ್ದು ಸುರಿನಾಮ್ ಚೆರಿ ಅಂತ ಹೇಳ್ತೀವಿ, ಬ್ರೆಜಿಲಿಯನ್ ಚೆರಿ ಅಂತ ಹೇಳ್ತಾರೆ. ಅದು ಒಂಥರ ಸ್ಪೈಸಿ ಟೇಸ್ಟು, ಈ ಥರ ಹುಳಿನೂ ಅಲ್ಲ, ಈ ಕಡೆ ಸಿಹಿ ಅಲ್ಲ. ಹೆಚ್ಚಾಗಿ ನಮ್ಮ ದೇಶದಲ್ಲಿ ಪ್ರಚಲಿತವಾಗಿಲ್ಲ ಇದು, ತುಂಬ ನಿಧಾನ ಬೆಳೆಯೋದು ಇದನ್ನು. ಇದು ತೋಟಗಳಲ್ಲಿ ಪಕ್ಷಿಗಳ ಒಂದು ಅಟ್ರ್ಯಾಕ್ಷನ್, ಯಾವಾಗಲೂ ಹಣ್ಣು ಮತ್ತು ಹೂವು ಬರ್ತಾಗ ತುಂಬ ಜೇನೋಣ ಇರ್ಬೋದು ಅಥವಾ ಬೇರೆ ಪಕ್ಷಿಗಳು ಇರ್ಬೋದು, ತುಂಬ ಅಟ್ರ್ಯಾಕ್ಷನ್ ಇರುತ್ತೆ. ಈ ಥರ ಇದನ್ನು ಮತ್ತು ಔಷಧಿಗಳು ಜಾಸ್ತಿ ಇರೋದರಿಂದ ನಮ್ಮ ಒಂದು ತೋಟದಲ್ಲಿ ಮನೆಗೆ ನೀವು ವಾಣಿಜ್ಯವಾಗಿ ಬೆಳೆದೇ ಇದ್ದಿದ್ರು ನಮ್ಮ ಮನೆಗೆ ನಮ್ಮ ಮನೆತನಕ್ಕೆ ಒಂದು ತಿನ್ನೋದಕ್ಕೆ ಒಂದು ಉತ್ತಮವಾದಂಥ ಒಂದು ಹಣ್ಣಿನ ಗಿಡ ಅಂತ ಹೇಳ್ಬೋದು. ಮತ್ತು ಇದೇ ಜಾತಿಗೆ ಸೇರಿದಂಥ ಒಂದು ಇನ್ನೊಂದು ಹಣ್ಣಿನ ಗಿಡ ಅಂದರೆ ಜಬೋಟಿಕಾ ಅಂತೇಳಿ, ಇದನ್ನು ಬ್ರೆಜಿಲಿಯನ್ ಗ್ರೇಪ್ಸ್ ಅಂತ ಹೇಳ್ತಾರೆ. ಇದು ಭಾಳ ಕಡಿಮೆ ಗೊತ್ತಿರುವಂಥದ್ದು, ಕೆಲವೇ ಪ್ರದೇಶಗಳಲ್ಲಿ ಸೀಮಿತವಾಗಿರುವಂಥ ಒಂದು ಗಿಡ ಇದು. ಇದು ಸಹ ನಿಧಾನ ಬೆಳೆಯುವಂಥದ್ದು. ಇದು ಹಣ್ಣುಗಳು ಕಾಂಡದ ಮೇಲೆ ಒಳ್ಳೆ ನೀವು ಜೇನುನೊಣ ಮುತ್ತಿದಂಗೆ ಇರುತ್ತೆ. ವರ್ಷಕ್ಕೆ 2-3 ಸಾರಿ ಇದು ಬಿಡುತ್ತೆ. ತುಂಬ ರುಚಿ ಇರುತ್ತೆ, ನೋಡಿದರೆ ದ್ರಾಕ್ಷಿ ಥರ ಇರುತ್ತೆ. ರುಚಿಯಲ್ಲೂ ಸಹ ತೀರಾ ದ್ರಾಕ್ಷಿಯಷ್ಟು ರುಚಿ ಇರೋದಿಲ್ಲ, ಹುಳಿನೂ ಇರೋದಿಲ್ಲ. ತುಂಬ ಇಷ್ಟವಾದಂಥ ಮತ್ತು ಬಣ್ಣದಲ್ಲಿ ತುಂಬ ಆಕರ್ಷಣೀಯವಾದಂಥ ಒಂದು ಹಣ್ಣಿನ ಗಿಡ ಅಂತ ಹೇಳ್ಬೋದು. ಇನ್ನು ಹಾಗೆ ಹೇಳಿದಾಗೆ ನಾವು ಬೇಸಿಗೆಯಲ್ಲಿ ಭಾಳ ಒಂದು ಬೇಡಿಕೆ ಇರುವಂಥ ಮತ್ತು ದೇಹಕ್ಕೆ ಉತ್ತಮವಾದಂಥ ಪೋಷಕ ಕೊಡುವಂಥ ಹಣ್ಣು ಅಂತಂದರೆ ಬೆಲ್ಲದ ಹಣ್ಣು, ಬಡೂಲ್ ಹಣ್ಣು ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ. ವುಡ್ ಆ್ಯಪಲ್ ಅಂತ ಏನು ಹೇಳ್ತೀವಿ ನಾವು, ಅದು ಕ್ರಿಕೆಟ್ ಬಾಲ್ ನೋಡಿದಾಗ ನಮಗೆ ಆ ಹಣ್ಣು ನೆನಪಾಗುತ್ತದೆ. ಮೇಲೆ ಇದು ಸಿಪ್ಪೆ ಭಾಳ ಗಟ್ಟಿಯಾಗಿರುತ್ತೆ, ಒಳಗಡೆ ತಿರುಳು ಬೆಲ್ಲದ ರೀತಿ ಇರುತ್ತೆ. ಆ ತಿರುಳನ್ನು ತೆಗೆದುಬಿಟ್ಟು ಹಣ್ಣಾದಾಗ ಪಾನಕ ಮಾಡಿಬಿಟ್ಟು ಬೇಸಿಗೆಯಲ್ಲಿ ತಂಪಾದ ಒಂದು ಅಂಶನ ಕೊಡುತ್ತದೆ. ಅದು ತಿರುಳನ್ನು ತೆಗೆದುಬಿಟ್ಟು ಬೆಲ್ಲದ ಜೊತೆಗೆ ಮಾಡಿಬಿಟ್ಟು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಇದರಿಂದ ಅನೇಕ ಪದಾರ್ಥಗಳನ್ನು ಪೇಡ ಥರ ಮಾಡಿಬಿಟ್ಟು ಕೆಲವು ದೇವಸ್ಥಾನಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ತುಂಬ ಬೇಡಿಕೆ ಇರುತ್ತೆ. ಉದಾಹರಣೆಗೆ ಮಹಾರಾಷ್ಟ್ರದ ಬಾರ್ಡರಲ್ಲಿ ನರಸಿಂಹವಾಡಿ ಅಂತೇಳಿ ಒಂದು ಪ್ರದೇಶ ಇದೆ, ಅದನ್ನು ಅಲ್ಲಿ ಹೆಚ್ಚಾಗಿ ಈ ಒಂದು ಹಣ್ಣಿನ ಒಂದು ಪದಾರ್ಥಗಳನ್ನು ಮಾಡಿಬಿಟ್ಟು ವಿಶೇಷವಾಗಿ ಆ ದೇವಸ್ಥಾನದಲ್ಲಿ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ರೈತರಿಗೆ ಕೊಡ್ತಾ ಇದ್ದಾರೆ. ಮತ್ತು ಕೆಲವು ಪ್ರದೇಶಗಳಲ್ಲಿ ಇದನ್ನು ಸ್ವಾಭಾವಿಕ ಬೆಳೀತಾ ಇರೋದ್ರಿಂದ ಕೆಲವು ದೇವಸ್ಥಾನಗಳಲ್ಲಿ ಇದೇ ಒಂದು ನೈವೇದ್ಯ ಮಾಡ್ತಾರೆ. ಉದಾಹರಣೆ ನಾವು ನೋಡಿದಾಗ ಬೆಳಗಾಂ ಜಿಲ್ಲೆಯಲ್ಲಿ ಗೊಡಚಿ ಅಂತೇಳಿ ಒಂದು ದೇವಸ್ಥಾನ ಇದೆ, ಈ ಹಣ್ಣಿಂದೇ ಅದನ್ನು ಉಪಯೋಗಿಸ್ತಾರೆ. ಅದು ಇದಕ್ಕೆ ಯಾವುದೇ ಒಂದು ಆರೈಕೆ ಬೇಕಿಲ್ಲ, ಖುಷ್ಕಿ ಪ್ರದೇಶಕ್ಕೆ ಅಥವಾ ಒಣ ಪ್ರದೇಶಕ್ಕೆ ಸೂಕ್ತವಾದಂಥ ಹಣ್ಣುಗಳು. ಯಾವುದೇ ಗೊಬ್ಬರ ಇಲ್ಲದೆ, ನೀರು ಇಲ್ಲದೆ, ನಿರಂತರವಾಗಿ ನಮಗೆ ಆದಾಯ ಖರ್ಚಿಲ್ಲದೆ ಇಳುವರಿ ಕೊಡುವಂಥ ಮತ್ತು ಅಧಿಕ ಪೋಷಕಾಂಶ ದೃಷ್ಟಿಯಿಂದ ಹೆಚ್ಚು ಬೇಡಿಕೆ ಇರುವಂಥ ಹಣ್ಣು ಅಂತ ಹೇಳ್ಬೋದು. ಇದ್ರ ಜಾತಿಗೆ ಸೇರಿದಂಥ ಇನ್ನೊಂದು ಅಂದರೆ ನಾವು ಬಿಲ್ಪತ್ರೆ ಅಂತ ಹೇಳ್ತೀವಿ. ಬಿಲ್ಪತ್ರೆ ಅಂದ ತಕ್ಷಣ ನಮಗೆ ಅದನ್ನು ಬರೀ ಪೂಜೆಗಷ್ಟೇ ನಾವು ಉಪಯೋಗಿಸ್ತೀವಿ. ಆದರೆ ನಾರ್ತ್ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ, ಬಿಹಾರ ಅಲ್ಲೆಲ್ಲ ಆ ಬೇಸಿಗೆಯಲ್ಲಿ ಅದರ ಒಂದು ಜ್ಯೂಸನ್ನು ಮಾಡಿಬಿಟ್ಟು ಕುಡಿತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೇಳಿ, ಅದರಲ್ಲಿರುವಂಥ ಔಷಧಿ ಗುಣ ನಮ್ಮ ಅಲ್ಲಿಯ ಒಂದು ಬಿಸಿಲಿನ ವಾತಾವರಣಕ್ಕೆ ಭಾಳ ಉತ್ತಮವಾದದ್ದಂತೇಳ್ಬಿಟ್ಟು ಅನೇಕ ತಳಿಗಳನ್ನು ಅವರು ಅಭಿವೃದ್ಧಿ ಮಾಡಿದ್ದಾರೆ. ಇತ್ತೀಚೆಗೆ ನಾವು ಅದನ್ನು ಆ ತಳಿಗಳನ್ನು ನಮ್ಮ ಒಂದು ಪ್ರದೇಶಕ್ಕೂ ಸಹ ಈ ಕಡೆ ನಾವು ತರಿಸ್ಕೊಂಡು ರೈತರಿಗೆ ಕೊಡ್ತಾ ಇದ್ದೀವಿ. ಅಲ್ಲಿ ಒಂದೊಂದು ಹಣ್ಣು ನಿಮಗೆ 1 ಕೆಜಿಯಷ್ಟು ದೊಡ್ಡದಿರುತ್ತೆ. ನಾವು ಇಲ್ಲಿ ಬರೀ ಅದನ್ನು ಪತ್ರೆಗಷ್ಟೇ ಉಪಯೋಗಿಸ್ತೀವಿ, ಹಣ್ಣನ್ನು ಯಾರೂ ಉಪಯೋಗಿಸೋದಿಲ್ಲ. ಕೆಲವು ಹಳ್ಳಿಗಳಲ್ಲಿ ಈ ಮರಕ್ಕೆ ಅದನ್ನು ಬಣ್ಣ ಬಳಿಯೋದಕ್ಕೆ ಉಪಯೋಗಿಸ್ತಾರೆ, ಕೀಟಗಳ ಒಂದು ಬಾಧೆ ತಡೆಯೋದಕ್ಕೆ. ಸೊ ಈ ಒಂದು ಹಣ್ಣನ್ನು ಸಹ ನಾವು ಪೂಜೆಗೆ ಅಲ್ಲದೆ ಬೇರೆ ಒಂದು ವಾಣಿಜ್ಯವಾಗಿ ಅಥವಾ ಆರೋಗ್ಯ ದೃಷ್ಟಿಯಿಂದ ಇದನ್ನು ಮಾಡಿದರೆ ತುಂಬ ಅನುಕೂಲ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕವಳೆ ಹಣ್ಣು ಅಂತೇಳಿ, ಕವಳೆ ಹಣ್ಣು ಅಂತೇಳಿ ಬೆಟ್ಟಗಳಲ್ಲಿ ಕಾಡುಗಳಲ್ಲಿ ಸ್ವಾಭಾವಿಕ ಬೆಳೀತು. ಇದೊಂದು ಪೊದೆ, ಆದರೆ ಹೆಚ್ಚು ಮಳೆ ಬರೋ ಪ್ರದೇಶದಲ್ಲಿ ಇದು ಪಕ್ಕದಲ್ಲಿ ಯಾವುದಾದ್ರು ಒಂದು ಮರ ಇದ್ದರೆ ಅದಕ್ಕೆ ಬಳ್ಳಿ ಥರ ಹಬ್ಬುತ್ತೆ. ಇದು ಒಂದು ಲೈವ್ ಫೆನ್ಸಿಂಗ್ ಅಂತ ಹೇಳ್ತೀವಿ, ಸಜೀವ ಬೇಲಿಗೆ ಉತ್ತಮವಾದಂಥ ಒಂದು ಉದಾಹರಣೆ ಅಂತ ಹೇಳ್ಬೋದು. ಯಾಕಂದರೆ ಇದಕ್ಕೆ ತುಂಬ ಒಂದು ಗಟ್ಟಿಯಾದ ಒಂದು ಮುಳ್ಳಿರುತ್ತೆ, ಹಾಗಾಗಿ ಯಾವುದೇ ಒಂದು ಆರೈಕೆ ಇಲ್ದಲೆ, ನೀರು ಕಡಿಮೆ, ನೀರು ಇಲ್ದಲೆ ಅಥವಾ ಗೊಬ್ಬರ ಇಲ್ದಲೆ ಇದನ್ನು ಬೆಳಿಬೋದು. ಸೊ ಬೇಲಿಯಾಗಿ ಇದನ್ನು ಬೆಳೆದಾಗ ಕ್ಲೋಸ್ ಫೇಸಿಂಗ್ ಹತ್ತಿರ ಹತ್ತಿರದಲ್ಲಿ ನಾಟಿ ಮಾಡಿದಾಗ ಪದೇ ಥರ ಬೆಳೆದ್ಬಿಟ್ಟು ನಿಮಗೆ ಯಾವುದೇ ಒಂದು ತಂತಿ ಬೇಲಿ ಬೇಕಿಲ್ಲ ಅಥವಾ ಕಾಂಪೌಂಡ್ ಬೇಕಿಲ್ಲ, ಇದನ್ನು ಬೆಳೆದಾಗ ಸಜೀವ ಬೇಲಿ. ಮತ್ತು ಇದನ್ನು ಕಾಯಿನ ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಹಣ್ಣಾದಾಗ ದ್ರಾಕ್ಷಿ ಥರನೇ ಬಣ್ಣ ಬರುತ್ತೆ, ತುಂಬ ರುಚಿ ಇರುತ್ತೆ, ಮತ್ತು ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ಈಗ ಇತ್ತೀಚೆಗೆ ಹೆಚ್ಚಿನ ಜನಗಳಲ್ಲಿ ಎಸ್ಪೆಷಲಿ ಹೆಣ್ಮಕ್ಕಳಲ್ಲಿ ಕಂಡು ಬರ್ತಿರೋ ಅನಿಮಿಯಾ ರೋಗಕ್ಕೆ ಇದನ್ನು ಸ್ವಾಭಾವಿಕ ತಿಂದರೆ, ನಾವು ಉಪ್ಪಿನಕಾಯಿ ಅಥವಾ ಹಣ್ಣನ್ನು ತಿಂದರೆ ಇದು ನ್ಯಾಚುರಲಾಗಿ ಅವ್ರದ ಒಂದು ಒಂದು ಅನಿಮಿಯಾ ರೋಗಕ್ಕೆ ನಿಯಂತ್ರಣ ಮಾಡ್ಕೋಬೋದು ಅಂತ ಹೇಳ್ತೀವಿ. ಯಾವುದೇ ಒಂದು ಖರ್ಚಿಲ್ಲ ಇದು. ಮತ್ತು ಇದನ್ನು ಡ್ರೈ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲೂ ನಾವು ಸಾಕಷ್ಟು ಕಂಡು ಬರ್ತಾಯಿದ್ವಿ. ಹೆಚ್ಚಿನ ಗೊತ್ತಿಲ್ಲ ಇದು ಬೆಳೆದು ಹೇಗೆ ಅಂತೇಳಿ. ಸೊ ಹಾಗಾಗಿ ಕವಳೆ ಹಣ್ಣನ್ನು ಉಪ್ಪಿನಕಾಯಿಗೆ ಮತ್ತು ಹಣ್ಣಾದಾಗ ರಸ ಮಾಡ್ಕೋಬೋದು ಅಥವಾ ಡ್ರೈ ಫ್ರೂಟ್ಸಾಗಿ ಮಾಡ್ಕೊಂಬಿಟ್ಟು ಮಾಡ್ಬೋದು. ಸೊ ಇದನ್ನು ಸುಲಭವಾಗಿ ಬೆಳಿಬೋದು. ಇದರಲ್ಲೇನು ಬೀಜನ ಹಾಕ್ಬಿಟ್ಟು ನಾವು ಗಿಡಗಳನ್ನು ಸಸ್ಯಾಭಿವೃದ್ಧಿ ಮಾಡಿಬಿಟ್ಟು ನಾಟಿ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು. ಸೊ ಇದು ಸಹ ಒಂದು ಉತ್ತಮವಾದಂಥ ಕಿರು ಹಣ್ಣುಗಳು. ಯಾವುದೇ ಪ್ರದೇಶದಲ್ಲಿ ಮಳೆ ಜಾಸ್ತಿ ಬರುವಂಥ ಪ್ರದೇಶದಲ್ಲೇ ಬೆಳೀಬೋದು ಅಥವಾ ಒಣ ಪ್ರದೇಶದಲ್ಲೂ ಬೆಳೀಬೋದು. ಇದರಲ್ಲಿ ಇತ್ತೀಚೆಗೊಂದು ಸಾಮಾನ್ಯವಾಗಿ ಮೈದಾನ ಪ್ರದೇಶಗಳಲ್ಲಿ ಗೋಲಿ ಗಾತ್ರದ ಹಣ್ಣುಗಳು ಸಿಗ್ತವೆ. ಅದೇ ನೀವು ಎತ್ತರ ಪ್ರದೇಶಕ್ಕೆ ಹೋದಾಗ ಆಗುಂಬೆ ಅಥವಾ ಮಹಾರಾಷ್ಟ್ರದ ಬಾಡಿ ಅಂಬೋಲಿ ಘಾಟ್ ಅಂತ ಹೇಳಿದ್ವಿ, ಅಲ್ಲಿ ಎತ್ತರ ಪ್ರದೇಶಕ್ಕೆ ಹೋದಾಗ ಸ್ವಲ್ಪ ದಪ್ಪ ಸೈಜ್ ಬರುತ್ತೆ. ಸೊ ಹಾಗಾಗಿ ಅವರು ಒಂದು ಕೊಂಕಣ್ ಬೋಲ್ಡ್ ಅಂತೇಳಿ ಒಂದು ತಳಿನ ಬಿಡುಗಡೆ ಮಾಡಿದ್ದಾರೆ. ಸೊ ಎರಡು ರೀತಿಯ ಯಾವುದೇ ತಳಿಗಳನ್ನು ನಾವು ಬೇಲಿಯಾಗಿ ಬೆಳೆದಾಗ ನಮ್ಮ ಒಂದು ತೋಟಕ್ಕೆ ಭದ್ರತೆ ಸಿಗುತ್ತೆ, ಮತ್ತು ಇದರಿಂದ ನಮಗೆ ಮಲ್ಟಿಪರ್ಪಸ್ ಯೂಸ್ ಅಂತೇಳಿ ಹಣ್ಣಾಗಿ ಮತ್ತು ಕಾಯಿಯಾಗಿ ಉಪ್ಪಿನಕಾಯಿಗೂ ಉಪಯೋಗಿಸ್ಬೋದು. ಸೊ ಇದೇ ರೀತಿ ಬೇಲಿಯಾಗಿ ಇನ್ನೊಂದು ನಾವು ಕಂಡುಬರೋದು ಅಂತಂದರೆ ಮನಿಲಾ ಟ್ಯಾಮರಿಂಡ್. ಮನಿಲಾ ಟ್ಯಾಮರಿಂಡ್ ಅಥವಾ ಜಂಗಲ್ ಜಿಲೇಬಿ ಅಂತೇಳಿ, ಅಂದರೆ ಜಿಲೇಬಿ ಥರ ರೌಂಡಾಗಿ ಸುತ್ತಕೊಂಡಿರ್ತಿದ್ದು ದೋರು ಹುಣಸೆ ಅಂತಲೂ ಇದಕ್ಕೆ ಹೇಳ್ತಾರೆ. ಇದು ಬೇಸಿಗೆಯಲ್ಲೇ ಬರುತ್ತೆ, ಹುಣಸೆ ಥರನೇ ಇರುತ್ತೆ, ಇದು ಪ್ರೋಟೀನ್ ಇದರಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ಇದಕ್ಕೂ ಸಹ ಯಾವುದೇ ಒಂದು ಬೇಸಾಯ ಕ್ರಮಗಳು ಇಲ್ಲ, ಇದು ಕಾಡಾಗಿ ನ್ಯಾಚುರಲ್ ಸ್ವಾಭಾವಿಕವಾಗಿ ಬೆಳೀತಾ ಹೋಗುತ್ತೆ. ಸೊ ಇಂಥ ಒಂದು ಗಿಡಗಳನ್ನು ನಮ್ಮ ತೋಟದ ಅಂಚಿನಲ್ಲಿ ಬೆಳೆದಾಗ ಸ್ವಾಭಾವಿಕವಾಗಿ ಬಿಚ್ಚಾಗ ನಮ್ಮ ದೇಹಕ್ಕೆ ಬೇಕಾದಂಥ ಪ್ರೋಟೀನು ಭಾಳ ಸುಲಭವಾಗಿ ಸಿಗುತ್ತೆ ಅಂತೇಳಿ ನಾವು ಹೇಳ್ಬೋದು. ಇನ್ನೊಂದು ಹಣ್ಣು ಈ ಅಮಟೆಕಾಯಿ, ಮಾವಿನ ಜಾತಿಗೆ ಸೇರಿದಂಥ ಒಂದು ಅಮಟೆಕಾಯಿ, ಉಪ್ಪಿನಕಾಯಿಗೆ ತುಂಬ ಉಪಯೋಗಿಸ್ತಾರೆ. ಇದರಲ್ಲಿ ಎರಡು ರೀತಿ ಇದೆ, ಒಂದು ಓವಲ್ ಶೇಪ್ ಅಂತ ಹೇಳಿದ್ರೆ, ಇನ್ನೊಂದು ದಪ್ಪ ಇದು ಬರುತ್ತೆ. ಹಣ್ಣಾದ ಮೇಲೆ ಅದನ್ನು ಜ್ಯೂಸ್ ಮಾಡಿಬಿಟ್ಟು ತಿನ್ಬೋದು, ಇಲ್ಲಾಂದರೆ ಹಣ್ಣಿಗಿಂತ ಮುಂಚೆ ಕಾಯಿ ಇದ್ದಾಗಲೇ ಅದನ್ನು ಉಪ್ಪಿನಕಾಯಿಗೆ ಮಾಡಿಕೊಂಡು ಅದಕ್ಕೆ ಭಾಳ ಪ್ರಚಲಿತವಾಗಿರೋಂಥ ಒಂದು ಇದು. ಇನ್ನು ಹೊರದೇಶದಿಂದ ತಂದಿರುವಂಥ ಅನೇಕ ಹಣ್ಣುಗಳಿದ್ದಾವೆ. ಉದಾಹರಣೆಗೆ ಬಾರ್ಬಡಾಸ್ ಚೆರಿ ಅಂತ ಹೇಳ್ತೀವಿ, ವೆಸ್ಟ್ ಇಂಡಿಯನ್ ಚೆರಿ ಅಂತ ಹೇಳ್ತೀವಿ, ನಂಬರ್ ಒನ್ ವೈಟಮಿನ್ ಸಿ ಇರುವಂಥ ಒಂದು ಹಣ್ಣು. ಇದು ಹಣ್ಣು ನೋಡೋದಕ್ಕೆ ಸೇಬಿನ ಶೇಪ್ ಇರುತ್ತೆ, ಚಿಕ್ಕ ಆತರ ಚಿಕ್ಕದು, ಒಂದು ಗೋಲಿ ಶಾಪ ಇರುತ್ತೆ, ತಿನ್ನೋದಕ್ಕೆ ಅಷ್ಟು ರುಚಿ ಇರಲ್ಲ, ಹುಳಿ ಇರುತ್ತೆ. ಆದರೆ ಸುಲಭವಾಗಿ ಬೆಳಿಬೋದು ಇದನ್ನು, ಯಾವುದೇ ಒಂದು ಒಣ ಪ್ರದೇಶದಲ್ಲಿ ಕಡಿಮೆ ನೀರಿನಲ್ಲೂ ಸಹ ನೀವು ತೋಟದ ಅಂಚುಗಳಲ್ಲಿ ಅಥವಾ ರಸ್ತೆ ಬದಿಗಳಲ್ಲಿ ಎಡ್ಜಸ್ ಆಗಿ ಇದನ್ನು ಬೆಳಿಬೋದು. ಇದಕ್ಕೆ ಒಂದು ಯಾವುದೇ ರೀತಿ ಆಕಾರ ಕೊಟ್ಟರೂ ಸಹ ಬೆಳೆಸ್ಬೋದು ಇದನ್ನು. ಮಕ್ಕಳಿಗೆ ಭಾಳ ಒಳ್ಳೆಯದು ಇದನ್ನು ತಿನ್ನೋದು. ಎಲ್ಲ ಸ್ಕೂಲ್ಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಈ ಥರ ಗಿಡಗಳನ್ನ ಹಾಕೋದ್ರಿಂದ ಸ್ವಲ್ಪ ಮಳೆ ಬಂದ ತಕ್ಷಣ ಇದು ಹಣ್ಣು ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ. ವರ್ಷ ಸುಮಾರು 6-7 ತಿಂಗಳು ನಿಮಗೆ ಹಣ್ಣು ಸಿಗ್ತಾ ಇರುತ್ತೆ, ಸುಲಭ ಬೆಳೆಯೋದು ಇದನ್ನು. ಸೊ ಹಣ್ಣುಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಇದು ವೈಟಮಿನ್ ಸಿ ಸುಲಭವಾಗಿ ಸಿಗುತ್ತೆ. ಹಾಗಾಗಿ ಒಂದು ಹಣ್ಣನ್ನು ತಿಂದರೆ ನಿಮಗೆ ಒಂದು ನಮಗೆ ಬೇಕಾದಂಥ ವೈಟಮಿನ್ ಸಿ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ ಅಂತ. ಹಾಗಾಗಿ ಇದಕ್ಕೆ ನೇಚರ್ಸ್ ಫಿಲ್ ಆಫ್ ವೈಟಮಿನ್ ಸಿ ಅಂತಲೂ ಹೇಳ್ತಾರೆ. ಸೊ ಇದು ಸಹ ಒಂದು ಉತ್ತಮವಾದಂಥ ಒಂದು ಕಿರು ಹಣ್ಣು ಅಂತ ಹೇಳ್ಬೋದು. ಅದೇ ರೀತಿ ದಾಳಿಂಬೆ ಮೊದಲು ಕಿರು ಹಣ್ಣಾಗಿತ್ತು, ಈಗ ಅದನ್ನು ವಾಣಿಜ್ಯವಾಗಿದೆ, ಡಾಲರ್ಸ್ ಬೆಳೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ತಿಳಿಸೋದಿಲ್ಲ. ಇತ್ತೀಚೆಗೆ ಬೇಡಿಕೆ ಜಾಸ್ತಿ ಬರ್ತಾ ಇರೋವಂಥದ್ದು ಕೆಲವು ಈ ಅನೋನ ಜಾತಿಯಲ್ಲಿ, ಸೀತಾಫಲ ಗೊತ್ತಿದೆ ನಮಗೆ, ರಾಮಫಲ ಗೊತ್ತಿದೆ, ಅದೇ ರೀತಿ ಹನುಮಾನ್ ಫಲ ಅಂತೇಳಿ, ಇದಕ್ಕೆ ಕೆಲವರು ಹನುಮಾನ್ ಫಲ ಅಂತ ಹೇಳ್ತಾರೆ, ಕೆಲವರು ಲಕ್ಷ್ಮಣ ಫಲ ಅಂತ ಹೇಳ್ತಾರೆ. ಇದು ಮೇಲೆ ಸ್ವಲ್ಪ ಶೇಪು ರೌಂಡ್ ಇರೋದಿಲ್ಲ, ವಿಚಿತ್ರವಾಗಿ ಒಂದು ಶೇಪ್ ಇರುತ್ತೆ, ಮತ್ತು ಮೇಲೆ ಮುಳ್ಳಿರೋದ್ರಿಂದ ಇದಕ್ಕೆ ಹೆಚ್ಚಾಗಿ ನಾವು ಮ್ಯೂರಿಕೇಟ್ ಅಂತ ವಾಣಿಜ್ಯ ಸೈಂಟಿಫಿಕ್ ನೇಮ್ ಅಂತ ಹೇಳ್ತಾರೆ, ಹನುಮಾನ್ ಫಲ ಅಂತ ನಾವು ಇದನ್ನು ಹೇಳ್ಬೋದು, ಅಥವಾ ಸವರ್ ಸಾಪ್ ಅಂತೇಳಿ. ಈಗ ಸೀತಾಫಲಕ್ಕೆ ಸಿಹಿ ಇರೋದ್ರಿಂದ ಸ್ವೀಟ್ ಸಾಪ್ ಅಂತ ಹೇಳ್ತೀವಿ, ಇದು ಹುಳಿ ಇರೋದ್ರಿಂದ ಇದಕ್ಕೆ ಸವರ್ ಸಾಪ್ ಅಂತ ಹೇಳ್ತೀವಿ. ಇದು ಒಳಗಡೆ ಹಣ್ಣು ಫೈಬರ್ ಕಂಟೆಂಟ್ ಜಾಸ್ತಿ, ನಾರಿನಂಶ ಜಾಸ್ತಿ ಇರುತ್ತೆ, ಸೀತಾಫಲ ಥರ ತಿನ್ನೋದಕ್ಕಾಗಲ್ಲ, ಹಾಗಾಗಿ ಇದನ್ನು ವಾಣಿಜ್ಯವಾಗಿ ಹೆಚ್ಚು ಬೆಳೀತಾ ಇಲ್ಲ. ಆದರೆ ಇತ್ತೀಚೆಗೆ ಇದರಲ್ಲಿರುವಂಥ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ, ಕ್ಯಾನ್ಸರ್ಗೆ ತುಂಬ ಉಪಯೋಗವಂಥ ಒಂದು ಹಣ್ಣು ಅಂತೇಳಿ ಗುರುತಿಸಲಾಗಿದೆ. ಹಣ್ಣು ಅಲ್ಲದೆ ಈ ಒಂದು ಎಲೆಯ ಒಂದು ಡಿಕಾಕ್ಷನ್ನ ಮಾಡಿಬಿಟ್ಟು ಅದನ್ನು ಪ್ರಾರಂಭದ ಹಂತದಲ್ಲಿ ನಾವು ರೋಗಿಗಳಿಗೆ ಕೊಟ್ಟಾಗ ಕ್ಯಾನ್ಸರ್ ಹತೋಟಿ ಬಂದಿದೆ, ಮತ್ತು ಕೀಮೋಥೆರಪಿಗಿಂತ ಭಾಳ ಒಳ್ಳೆಯದು ಅಂತೇಳಿ ಅನೇಕ ಸಂಶೋಧನೆಗಳಿಂದ ಗೊತ್ತಾಗಿದೆ. ಸೊ ಇದನ್ನು ನಾವು ಹೆಚ್ಚಾಗಿ ತೋಟಗಳು ಕೆಲವರು ಮಾಡ್ತಾ ಇದ್ದಾರೆ, ತೋಟದ ಸುತ್ತ ಸಹ ಬೆಳೆದ್ರೆ ಸಾಮಾನಿಗೆ ಒಂದೊಂದು ಕೆಜಿಗೆ ಬೆಂಗಳೂರು ಮಾರುಕಟ್ಟೆಯಲ್ಲಿ 500-600 ರೂಪಾಯಿ ಇದೆ. ಹಾಗಾಗಿ ಇದನ್ನು ಸಹ ನಾವು ವಾಣಿಜ್ಯವಾಗಿ ಬೆಳೀಬೋದು, ಬೆಳೆಯೋದು ಭಾಳ ಸುಲಭ. ಇದು ಸೀತಾಫಲದಂಗೆ ಇದು ಎಲೆಗಳನ್ನು ಉದುರಿಕೊಂಡು ಬಿಡೋದಿಲ್ಲ, ಇದು ಒಂಥರ ಎವರ್ಗ್ರೀನ್ ಯಾವಾಗಲೂ ಇರುತ್ತೆ. ಸೊ ಹಾಗಾಗಿ ಒಂದು ತೋಟದಲ್ಲಿ ಒಂದು ಯಾವಾಗಲೂ ಹಸಿರಾಗಿರುವಂಥ ಒಂದು ಹಣ್ಣಿನ ಗಿಡ ಅಂತ ಹೇಳ್ಬೋದು. ಕ್ಯಾನ್ಸರ್ ದೃಷ್ಟಿಯಿಂದ ತುಂಬ ಉತ್ತಮವಾದಂಥ ಒಂದು ಗಿಡ ಅಂತೇಳಿ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಾರ್ಯಕ್ರಮಗಳನ್ನು. ಭೂತಾಯಿಯಾ. ಮತ್ತು ಇತ್ತೀಚೆಗೆ ಭಾಳ ಪ್ರಚಲಿತ ಇರುವಂಥ ಇನ್ನೊಂದೆರಡು ಹಣ್ಣಿನ ಗಿಡಗಳಂದರೆ ಒಂದು ಬೆಣ್ಣೆ ಹಣ್ಣು ಅವಕಾಡ್ ಅಂತ ಏನು ಹೇಳ್ತೀವಿ, ಬಟರ್ ಫ್ರೂಟ್, ಇನ್ನೊಂದು ಡ್ರ್ಯಾಗನ್ ಫ್ರೂಟ್ ಅಂತೇಳಿ. ಸೊ ಇವು ಸಹ ನಮ್ಮ ದೇಶದವೆಲ್ಲ ಹೊರಗಡೆಯಿಂದ ಬಂದಿರೋಂಥ ಅವಕಾಡೋ. ಪ್ರಾರಂಭದಲ್ಲಿ ಬೆಂಗಳೂರಲ್ಲಿ ಇದನ್ನು ಸುಮಾರು 60-70 ವರ್ಷದಲ್ಲಿ ಬೆಂಗಳೂರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು, ಆದರೆ ಆ ವಾತಾವರಣಕ್ಕೆ ಬರಲ್ಲ ಅಂತೇಳಿ ಅದನ್ನು ಬೇರೆ ಕಡೆ ಇದಾಯಿತು. ಆದರೆ ಇತ್ತೀಚೆಗೆ ಕಳೆದ 4-5 ವರ್ಷದಿಂದ ಹೆಚ್ಚಾಗಿ ಕೂರ್ಗು ಮತ್ತು ಕೇರಳದಲ್ಲಿ ಬೆಳೀತಾ ಇದ್ದರು. ಈಗ ಬೆಂಗಳೂರು ಸುತ್ತ ಒಣ ಪ್ರದೇಶದಲ್ಲೂ ಸಹ ಇದನ್ನು ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಇದು ಫ್ಯಾಟ್ ಕಂಟೆಂಟ್, ಕೊಬ್ಬಿನಂಶ ಜಾಸ್ತಿ ಇರುತ್ತೆ ಮತ್ತು ಒಳ್ಳೆಯ ಕೊಬ್ಬಿನಂಶ, ಹೀಗಾಗಿ ಹೆಚ್ಚು ಬೇಡಿಕೆ ಇದೆ. ಇದನ್ನು ಹಣ್ಣಾಗಿ ತಿನ್ನೋದಿಲ್ಲ, ಹೊರದೇಶದಲ್ಲಿ ಹೆಚ್ಚಾಗಿ ಈ ಸ್ಯಾಂಡ್ವಿಚ್ ಸ್ಪ್ರೆಡ್ ಆಗಿ ಮಿಲ್ಕ್ ಶೇಕ್ ಆಗಿ ಹಾಗೆ ತಿಂತಾರೆ. ಸೊ ಹಾಗಾಗಿ ಫ್ರೆಶ್ ಫ್ರೂಟ್ ಆಗಿ ಇವು ಬೇಡಿಕೆ ಇಲ್ಲ, ಅಂದರೆ ಬೇರೆ ಬೇರೆ ಪದಾರ್ಥಗಳಾಗಿ ಇದನ್ನು ಯೂಸ್ ಮಾಡ್ಬೋದು. ಸೊ ಇತ್ತೀಚೆಗೆ ತುಂಬ ಬೇಡಿಕೆ ಇದೆ, ಹಾಗಾಗಿ ಗಿಡಗಳ ಬಗ್ಗೆ ಗಿಡ ಮತ್ತು ವಾಣಿಜ್ಯವಾಗಿ ಬೆಳೆಯೋದಕ್ಕೆ ಅನೇಕರು ಮುಂದೆ ಬರ್ತಾಯಿದ್ದಾರೆ. ಒಂದು ನಾವು ಇದ್ರ ಗಮನ ಕೊಡಬೇಕಾಗತ್ತೆ, ಬಟರ್ ಫ್ರೂಟ್ ಬೆಳಿಬೇಕಾದ್ರೆ ಇದರಲ್ಲಿ ಬೇರೆ ಬೇರೆ ಒಂದು ವಿಧಗಳಿದ್ದಾವೆ, ರೇಸಸ್ ಅಂತ ಹೇಳ್ತೀವಿ. ಸೊ ನಮ್ಮ ಪ್ರದೇಶಕ್ಕೆ ಯಾವ್ದು ಸೂಕ್ತವಾಗುತ್ತೋ ಅದನ್ನು ಮಾತ್ರ ನಾವು ಆಯ್ಕೆ ಮಾಡಬೇಕು. ಸೊ ಬೇರೆ ರೇಸಸ್ಸನ್ನು ಆಯ್ಕೆ ಮಾಡಿದರೆ ನಮ್ಮ ಪ್ರದೇಶದಲ್ಲಿ ಇದು ಬರೋದಿಲ್ಲ ಹೆಚ್ಚಾಗಿ. ಸೊ ಹಾಗಾಗಿ ಸೂಕ್ತವಾದ ಮಾರ್ಗದರ್ಶನದಲ್ಲಿ ಬೆಳೆದ್ರೆ ಮಾತ್ರ ನಾವು ವಾಣಿಜ್ಯವಾಗಿ ಬೆಳೆಯೋದಕ್ಕಾಗತ್ತೆ. ಇಲ್ಲ ಮುಂದೆ ನಾವು ಉಷ್ಣವಲಯಕ್ಕೆ ಸೂಕ್ತವಾದ ತಳಿಗಳು ಬೇರೆ ಇದ್ದಾವೆ, ಶೀತವಲಯಕ್ಕೆ ಸೂಕ್ತವಾದಂಥ ತಳಿಗಳು ಬೇರೆ ಇದ್ದಾವೆ. ವಾಣಿಜ್ಯವಾಗಿ ನರ್ಸರಿಯಲ್ಲಿ ಹತ್ರ ಹೋದರೆ ನಿಮಗೆ ಸಾಕಷ್ಟು ಬೇರೆ ಬೇರೆ ಕೊಡ್ತಾರೆ, ಹಾಸ್ ವೆರೈಟಿ ಅಂತೇಳಿ ಕೊಡ್ತಾರೆ. ಹಾಸ್ ವೆರೈಟಿ ಹೆಚ್ಚಾಗಿ ಕೂರ್ಗ್ ಪ್ರದೇಶದಲ್ಲಿ, ಅಂದರೆ ಹ್ಯೂಮಿಡ್ ಕಂಡೀಷನ್ ಜಾಸ್ತಿ ಇರುವಂಥ ಪ್ರದೇಶದಲ್ಲಿ ಮಾತ್ರ ಅದು ಬೆಳೆಯುತ್ತೆ, ಅದು ನಂಬರ್ ಒನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಪ್ರದೇಶಕ್ಕೆ ಯಾವುದು ಸೂಕ್ತವಾಗುತ್ತೆ ಅಂಥ ಹಣ್ಣುಗಳನ್ನು, ತಳಿಗಳನ್ನು ಬೆಳೆದಾಗ ಮಾತ್ರ ನಾವು ಈ ಬಟರ್ ಫ್ರೂಟಲ್ಲಿ ನಾವು ವಾಣಿಜ್ಯವಾಗಿ ಹೆಚ್ಚಿನ ಒಂದು ಲಾಭ ಪಡಿಬೋದು ಅಂತ ಹೇಳ್ಬೋದು. ಅದೇ ರೀತಿ ಡ್ರ್ಯಾಗನ್ ಫ್ರೂಟ್, ಸೊ ಡ್ರ್ಯಾಗನ್ ಫ್ರೂಟು ತಿನ್ನೋದಕ್ಕೆ ರುಚಿ ಇರಲ್ಲ, ಆ ಬಣ್ಣ ಅಷ್ಟೇ ನಮಗೆ ಚೆನ್ನಾಗಿರುತ್ತೆ. ಆದರೆ ಅದನ್ನು ಸಹ ಈಗ ಈ ಡಯಾಬಿಟಿಕ್, ಮಧುಮೇಹಕ್ಕೆ ಭಾಳ ಒಳ್ಳೆಯದು ಮತ್ತು ಕ್ಯಾನ್ಸರು ಕಡಿಮೆ ಆಗುತ್ತೆ ಅನ್ನೋ ಒಂದು ಮೆಡಿಸಿನಲ್ ದೃಷ್ಟಿಯಿಂದ ಅದನ್ನು ಒಂದು ಹೆಚ್ಚಾಗಿ ಪ್ರಚಾರ ಮಾಡ್ತಿದ್ದಾರೆ. ಬೆಳೆಯೋದು ಸುಲಭ ಇದು, ಇದೊಂದು ನಮ್ಮ ಪಾಪಾಸ್ಕಳ್ಳಿ, ಇನ್ನು ಮೊದಲೆಲ್ಲ ನಾವು ಬೇಲಿಗಳು ಬೆಳೀತಾ ಇದ್ವಿ, ಆ ಜಾತಿಗೆ ಸೇರಿದಂಥ ಒಂದು ಹಣ್ಣು, ಜೈಗ ಒಂದು ದೈತ್ಯವಾಗಿ ಬೆಳೆಯುತ್ತೆ ಇದು. ಪ್ರಾರಂಭದಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಅದಕ್ಕೆ ಒಂದು ಸಪೋರ್ಟ್ ಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ನಂತರ ನೀವು ಒಂದು 2 ವರ್ಷದಲ್ಲಿ ಇಳುವರಿ ಪ್ರಾರಂಭ ಆಗಿ ಒಳ್ಳೆ ಇಳುವರಿ ಬರುತ್ತೆ. ಆದರೆ ಮಾರುಕಟ್ಟೆ ದೃಷ್ಟಿಯಿಂದ ನಾವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇದರಲ್ಲಿ 3 ಬಗೆಗಳಿದ್ದಾವೆ, ಒಂದು ವೈಟ್ ಫ್ಲೆಶ್, ಇನ್ನೊಂದು ಕೆಂಪು ಫ್ಲೆಶ್, ಇನ್ನೊಂದು ಪಿಂಕ್ ಫ್ಲೆಶ್ ಅಂತ ಹೇಳ್ತೀವಿ. ಎಲ್ಲೋ ಫ್ಲೆಶು ಇದೆ, ಈ ಕೆಂಪು ಬಣ್ಣದ್ದು ಸ್ವಲ್ಪ ರುಚಿ ಇರುತ್ತೆ. ಅದೇ ನಾನು ಮೊದಲು ಹೇಳಿದಾಗೆ ಬಟರ್ ಫ್ರೂಟ್ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ ಬರ್ಬೋದು, ನಮ್ಮ ಬಾಳೆಹಣ್ಣು ಮಾವಿನಹಣ್ಣು ತಿನ್ನಂಗೆ ಯಾರು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಅದರಲ್ಲಿರುವಂಥ ಔಷಧಿ ಗುಣಗಳು ಮತ್ತು ನಮಗೆ ಕೆಲವು ಸಂದರ್ಭದಲ್ಲಿ ಈಗ ಡಯಾಬಿಟಿಕ್ ಪೇಷಂಟ್ ಅಂಥವ್ರಿಗೆ ಮಾತ್ರ ಭಾಳ ಇಷ್ಟಪಡುತ್ತೆ. ಆದರೆ ಇಷ್ಟೆಲ್ಲ ಹಣ್ಣುಗಳು ಹೇಳ್ತೀವಿ, ಮುಂದೆ ಮಾರುಕಟ್ಟೆ ಹೇಗೆ ಅಂತ ಕೆಲವು ಕೇಳ್ಬೋದು ನಾವು. ಆದರೆ ಎಲ್ಲ ಹಣ್ಣುಗಳಿಗೂ ಮಾರುಕಟ್ಟೆ ಇದೆ, ಈ ಮಾವಿನ ಹಣ್ಣಿಗೆ ಬಾಳೆಹಣ್ಣು ಇದ್ದಂಗೆ ಮಾರುಕಟ್ಟೆ ಎಲ್ಲಕ್ಕೂ ಇರಲ್ಲ. ಆದರೆ ಸ್ಥಳೀಯವಾಗಿ ಆಯಾ ಪ್ರದೇಶಗಳಲ್ಲಿ ಮತ್ತು ಸಿಟಿಗಳಲ್ಲಿ ತುಂಬ ಬೇಡಿಕೆ ಇರುವಂಥ ಇವೆಲ್ಲ ಇತ್ತೀಚೆಗೆ ತುಂಬ ಬೇಡಿಕೆ ಬರುವಂಥ ಹಣ್ಣುಗಳು. ಮುಂದೆ ಮಾರುಕಟ್ಟೆ ಸಮಸ್ಯೆ ಆಗ್ಬೋದು ಇದು, ಮತ್ತು ಶೇಖರಣೆ ದೃಷ್ಟಿಯಿಂದ ಕಷ್ಟ ಆಗ್ಬೋದು ಇದು. ಹಾಗಾಗಿ ಇವನ್ನ ಸಂಸ್ಕರಣೆ ಮಾಡಿ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿದಾಗ ನಾವು ಇದರ ಬಗ್ಗೆ ಹೆಚ್ಚಿನ ಒಂದು ಆದಾಯ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಹೆಚ್ಚು ರೈತರು ಇವನ್ನು ತಮ್ಮ ತೋಟಗಳಲ್ಲಿ ಅದೇ ಕಲೆಕ್ಷನ್ ಅಂತೇಳಿ ಮಾಡಿಕೊಂಡಾಗ ಅಟ್ಲೀಸ್ಟ್ ಬೇರೆ ನಮಗೆ ವಾಣಿಜ್ಯ ಅಲ್ದಿದ್ರು ನಮ್ಮ ಮನೆಗಳಿಗೆ ನಮ್ಮ ಇದು ಈ ಥರ ಕಲೆಕ್ಷನ್ಸ್ ಎಲ್ಲ ಹೇಗಿರಬೇಕು ಅಂತಂದರೆ ನಾವು ತೋಟಕ್ಕೆ ಹೋದಾಗ ಒಂದು ಯಾವುದಾದ್ರು ಒಂದು ಹಣ್ಣನ್ನು ನಾವು ತೊಗೊಂಡು ಬರಬೇಕು ವರ್ಷ ಪೂರ್ತಿ. ಸೊ ಆ ರೀತಿ ನಾವು ಒಂದು ಎಲ್ಲ ಥರದ ಹಣ್ಣುಗಳನ್ನು ನಾವು ಬೆಳೆದಾಗ ನಮ್ಮ ತೋಟದಲ್ಲಿ ಒಂದು ಎಲ್ಲ ರೀತಿಯ ಒಂದು ಪಶು ಪಕ್ಷಿಗಳಿರ್ಬೋದು ಅಥವಾ ಕೀಟಗಳಿರ್ಬೋದು ಅಥವಾ ನಮ್ಮ ಆರೋಗ್ಯ ದೃಷ್ಟಿಯಿಂದ ಈ ಥರದ ಒಂದು ಸಂಗ್ರಹಣೆ ಮಾಡಿದರೆ ನಿಜಕ್ಕೂ ಒಂದು ಒಳ್ಳೆಯ ಕಲೆಕ್ಷನ್ ಆಗುತ್ತೆ. ಸೊ ಈ ರೀತಿ ಇನ್ನೂ ಕೆಲವು ಹಣ್ಣುಗಳಿದ್ದಾವೆ. ಫ್ಯಾಷನ್ ಫ್ರೂಟ್ ಅಂತ ಹೇಳ್ತೀವಿ ನಾವು, ಕದಂಬ ಹಣ್ಣು ಅಥವಾ ರಸ್ನ ಫ್ರೂಟ್ ಅಂತೇಳಿ, ಇದು ಅಲಂಕಾರಿಕ ಬಳ್ಳಿ. ಇದು ಇದನ್ನು ಒಂದು ಹಣ್ಣನ್ನು ಮನೆ ಮುಂದೆ ಶೋಗಾಗಿ ಅಲಂಕಾರಿಕವಾಗಿ ಬೆಳಿಬೋದು, ಕಾಂಪೌಂಡ್ ಮೇಲೆ ಬೆಳೆಸಿರೋ ಒಳ್ಳೆ ತುಂಬವಾದಂಥ ಒಂದು ಅಲಂಕಾರಿಕ ಬಳ್ಳಿ ಆಗುತ್ತೆ. ವರ್ಷದಲ್ಲಿ ನಿಮಗೆ 100 ಹಣ್ಣುಗಳು ಸಿಗುತ್ತೆ, ಒಂದು ಹಣ್ಣಿಂದ ನಿಮಗೆ 4-5 ಲೋಟ ಉತ್ತಮವಾದಂಥ ಒಂದು ಶರಬತ್ತನ್ನು ತಯಾರು ಮಾಡ್ಬೋದು. ಅದೇ ರೀತಿ ಸ್ಟಾರ್ ಫ್ರೂಟ್ ಅಂತೇಳಿ, ಕಮರಾಕ್ಷಿ ಅಂತ ಹೇಳ್ತೀವಿ, ಕೇರಂಬೋಲ ಅಂತ ಹೇಳ್ತೀವಿ, ಇದು ಸಹ ವಿಟಮಿನ್ ಸಿ ರಿಚ್ ಇರುವಂಥದ್ದು. ಇದ್ರ ಜಾತಿಗೆ ಸೇರಿದಂಥ ಇನ್ನೊಂದು ಮಿಲ್ಕ್ ಬಿಲಿಂಬಿ, ಬಿಂಬಳಿಕಾಯಿ ಅಂತ ಹೇಳ್ತಾರೆ. ಇದು ಒಂದು ತೊಂಡೆಕಾಯಿ ಥರ ಇರುತ್ತೆ, ಹೆಚ್ಚಿನ ಒಂದು ಹುಳಿ ಇರುತ್ತೆ, ಜಾಸ್ತಿ ಹುಳಿ ಇರುತ್ತೆ, ಹಾಗಾಗಿ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಉಪ್ಪಿನಕಾಯಿ ಮತ್ತು ಚಟ್ನಿ ಮಾಡೋದಕ್ಕೆ ಭಾಳ ಅನುಕೂಲ ಇದು. ಇದೆಲ್ಲ ಹೆಚ್ಚಿನ ಈ ಥರ ಮೈನರ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಇವೆಲ್ಲ ವೈಟಮಿನ್ ಸಿ, ವೈಟಮಿನ್ ಎ. ಅದೇ ರೀತಿ ಇತ್ತೀಚೆಗೆ ಕೆಲವು ಎಗ್ ಫ್ರೂಟ್ ಅಂತ ಒಂದು ಬಂದಿದೆ. ಎಗ್ ಫ್ರೂಟ್ ಅಂತಂದರೆ ಈಗ ಮೊಟ್ಟೆ ಆಕಾರದ ಮೊಟ್ಟೆಯಲ್ಲಿ ಯೋಕ್ ಇರುತ್ತಲ್ಲ, ಆ ಬಣ್ಣ ಇರುತ್ತದೆ, ಒಂದು ಸಪೋಟ ಜಾತಿಗೆ ಸೇರಿದಂಥದ್ದು. ಹೆಚ್ಚಿನ ಒಂದು ವಿಟಮಿನ್ ಎ ಇರುವಂಥ ಕಂಟೆಂಟ್ ಇದು. ಅಲಂಕಾರಿಕವಾಗಿ ಬೆಳೆಯೋದು, ಆರ್ನಮೆಂಟಲ್ ಆಗಿ, ಜೊತೆಗೆ ನಮ್ಮ ಕಲೆಕ್ಷನ್ನಿಗೆ. ಸೊ ಈ ರೀತಿ ಇನ್ನೂ ಅನೇಕ ಥರದ ಹಣ್ಣುಗಳಿದ್ದಾವೆ. ಈಗ ಮಿಲ್ಕ್ ಫ್ರೂಟ್ ಅಂತ ಹೇಳ್ತೀವಿ, ಇದು ಸಪೋಟ ಜಾತಿಗೆ ಸೇರಿದಂಥ. ಮತ್ತು ಲಿಚ್ಚಿ, ರಾಂಬುತಾನ್ ಅಂತೇಳಿ, ಲಿಚ್ಚಿ ಬಿಹಾರ, ಉತ್ತರ ಭಾರತದಲ್ಲಿ ಹೆಚ್ಚು ಬೇಡಿಕೆ ಇರುವಂಥ ಒಂದು ಹಣ್ಣು. ನಮ್ಮ ಪ್ರದೇಶಕ್ಕೆ ಅಷ್ಟೊಂದು ಇಳುವರಿ ಬರ್ತಾ ಇಲ್ಲ. ರಾಂಬುತಾನ್ ಇದು ಕೂರ್ಗು ಮತ್ತು ಕೇರಳದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ, ಅದನ್ನು ನಮ್ಮ ಪ್ರದೇಶದಲ್ಲಿ ಬೆಂಗಳೂರು ಸುತ್ತ ಮೈಸೂರು ಸುತ್ತ ಬೆಳೀಬೋದು. ಇನ್ನೊಂದು ಅಂಜೂರ, ಅಂಜೂರನೂ ಸಹ ಒಣ ಪ್ರದೇಶಕ್ಕೆ ಸೂಕ್ತವಾದಂಥ ಒಂದು ಒಳ್ಳೆಯ ಹಣ್ಣು. ಇದು ಸಹ ಒಂದು ತಿನ್ನೋದಕ್ಕೆ ತುಂಬ ರುಚಿ ಇರುತ್ತೆ ಮತ್ತು ಅನೇಕ ಪೋಷಕಾಂಶಯುಕ್ತ ಒಂದು ಹಣ್ಣು. ಆದರೆ ಒಂದು ತೊಂದರೆ ಅಂದರೆ ಇದು ಬೇಗ ಹಾಳಾಗ್ಬಿಡುತ್ತೆ, ಇದನ್ನು ಇಡ ಶೇಖರಣೆ ಮಾಡೋದಕ್ಕಾಗಲ್ಲ. ಇದನ್ನು ಒಣಗಿಸಿಬಿಟ್ಟು ನಾವು ತಿಂಗಳುಗಟ್ಟಲೆ ಇಡ್ಬೋದು. ಈ ಒಣಗಿಸುವಂಥ ತಾಂತ್ರಿಕತೆ ಇನ್ನು ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡೇಜ್ ಆಗಿಲ್ಲ. ಸೊ ಆ ಒಂದು ತಾಂತ್ರಿಕತೆ ಬಂದರೆ ನಿಜಕ್ಕೂ ಒಂದು ಉತ್ತಮವಾದಂಥ ಬೆಳೆ ಅಂತ ಹೇಳ್ಬೋದು. ಸೊ ಈ ರೀತಿ ಸಾಕಷ್ಟು ಹಣ್ಣಿನ ಬೆಳೆಗಳು, ಕಿರು ಹಣ್ಣಿನ ಬೆಳೆಗಳು ಇದ್ದಾವೆ. ಇಂಥವನ್ನೆಲ್ಲ ನಾವು ಸಂರಕ್ಷಣೆ ಮಾಡಿ ಅನೇಕ ಬೆಳೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಸೊ ಅವನ್ನು ನಾವು ಉಳಿಸ್ಕೊಂಡು ಅವನ್ನ ಗುರುತಿಸಿಬಿಟ್ಟು ನಮ್ಮ ಪ್ರದೇಶಗಳಲ್ಲಿ, ನಮ್ಮ ತೋಟಗಳಲ್ಲಿ ಅಥವಾ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಸಂರಕ್ಷಣೆ ಮಾಡಿದಲ್ಲಿ ಇದರ ಒಂದು ಮುಂದಿನ ಒಂದು ಸಂತತಿ ಸಿಗುತ್ತೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ ರೈತ ಉತ್ಪಾದಕರ ಕಂಪನಿ. ಕಿರು ಹಣ್ಣುಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಸ್ವಾಮಿಯವರೇ ತಮ್ಮನ್ನೇ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? 9480224888. ಇನ್ನೊಮ್ಮೆ ಹೇಳ್ತೀರಾ? 9480224888. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9480224888. ಒಳ್ಳೆಯದು ಡಾಕ್ಟರ್ ಜೆ ಎಸ್ ಕೆ ಸ್ವಾಮಿ ಅವರೇ, ಈವರೆಗೂ ಕೂಡ ಕಿರು ಹಣ್ಣುಗಳ ಪ್ರಾಮುಖ್ಯತೆ ಮತ್ತು ಬೇಸಾಯ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಿರುಹಣ್ಣುಗಳ ಬೇಸಾಯ ಕುರಿತು ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಎಸ್ಕೆ ಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಮ್ಮ ನಾಳಿನ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಜೈವಿಕ ಕೀಟನಾಶಕಗಳ ಬಳಕೆ, ಈ ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ವಿಜಯಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. ಈಗ ಕೆಲವು ಜನಪದ ಗೀತೆಗಳನ್ನು ಆಲಿಸೋಣ. ರಂಗನೇ ರಂಗಾದಿ ರಂಗಯ್ಯ ರಂಗ ನಮ್ಮಯ್ಯನೇ ಜಂಬೂ ಜಾನಕಿ ರಮಣನೇ ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ ಕೈಯಲ್ಲಿ ವಸ್ತೂರುವೆ ರಂಗಯ್ಯ ಕಾವಿಯ ಜೋತುರುವೆ ಎಲ್ಲಿಗೋಗಿದ್ರಿ ನನ್ನ ಗುರುವೇ ಚಿನ್ನದ ಗರಿಯೇ ಭಿನ್ನಾಹ ಮಾಡಿಸುವೆ ಭಿನ್ನಾಹ ಮಾಡಿಸುವೆ ಭಿನ್ನಾಹ ಮಾಡಿಸುವೆ ಭಿನ್ನಾಹ ಮಾಡಿಸುವೆ ರಂಗೈ ಬರುತ್ತಾರೆಂದು ರಂಗಯ್ಯ ರಂಗೋಲೆ ಹಾಕಿದ್ದೇ ಗಂಗೈನ ಹಿಂದೆ ತುಳಸಮ್ಮ ಕೈಯಲ್ಲೋಸ್ತೂರವೇ ರಂಗಯ್ಯನ ಹಿಂದೆ ರಂಗಯ್ಯ ತುಳಸಂ ಬರುತ್ತಾಳೆಂದು ಮಂಗಳಾರ್ಹತಿ ಹಿಡದಿದ್ದೆ ಕೈಯಲ್ಲೋಸ್ತೂರುವೆ ಮಂಗಳಾರತಿ ಹಿಡದು ರಂಗಯ್ಯ ಅಂಗೈನೊಂದಾವೆ ಮುಂಗಯ್ಯ ಅವಳ ಸಿಡಿದಾವೆ ಕೈಯಲ್ಲೋಸ್ತೂರುವೇ